ಸರ್ವಾಂಗೀಣ ಅಭ್ಯುದಯದ ಶಾಸನ ಸಭೆಗಳ ಹಾಗೂ ಜನಪ್ರತಿನಿಧಿಗಳ ಪಾತ್ರ ಅತ್ಯಂತ ಮಹತ್ತರವಾದುದು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕದ ಬೋಸ್ಟನ್ನಲ್ಲಿ ನಡೆದ ಶಾಸಕಾಂಗ ಶೃಂಗಸಭೆ 2025 ವಿಚಾರಗೋಷ್ಠಿಯಲ್ಲಿ ತಮ್ಮ 4 ದಶಕಗಳ ಸಂಸದೀಯ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಸಾಮಾನ್ಯ ಜನರ ಬದುಕು ಬವಣೆಗಳ ಬಗ್ಗೆ ತಿಳಿದುಕೊಳ್ಳಲು ಜನಪ್ರತಿನಿಧಿಗಳು ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಹೊಂದುವುದು ಅವಶ್ಯಕವಾಗಿದೆ. ಇದರಿಂದ ನಿಜ ರೂಪದಲ್ಲಿ ಸಾರ್ವಜನಿಕರ ಬದುಕು ಹಸನುಗೊಳಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ನೇತೃತ್ವದ ತಂಡ ಶೃಂಗಸಭೆಯ ಅಂಗವಾಗಿ ಅಮೆರಿಕದ ಮ್ಯೂಸಾಚೂಸೆಟ್ಸ್ ಸ್ಟೇಟ್ ಹೌಸ್ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಅಮೆರಿಕದಲ್ಲಿರುವ ಭಾರತೀಯ ಮೂಲದ ಶೈಕ್ಷಣಿಕ ತಜ್ಞರೊಂದಿಗೆ ಸಂವಾದ ನಡೆಸಿದರು. ಸಾರಿಗೆ ನೌಕರರ ಸಮಸ್ಯೆಯನ್ನು ಸರ್ಕಾರ ತಕ್ಷಣ ಪರಿಹರಿಸಬೇಕೆಂದು ಮಾಜಿ ಉಪಮುಖ್ಯಮಂತ್ರಿ ಮತ್ತು ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಂತೆ ನಡೆದಿಲ್ಲ ಎಂದು ದೂರಿದ್ದಾರೆ. ನೌಕರರ ಪರವಾಗಿ ಬಿಜೆಪಿ ಧ್ವನಿ ಎತ್ತಲಿದ್ದು ಸದನದಲ್ಲೂ ಈ ವಿಷಯ ಪ್ರಸ್ತಾಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35 ವಾರ್ತಾ ಪ್ರಸಾರವನ್ನು ಆಲಿಸಬಹುದು. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಶವಗಳನ್ನು ಹುತ್ತು ಹಾಕಲಾಗಿದೆ ಎನ್ನುವ ಪ್ರಕರಣದ ತನಿಖೆ ಚುರುಕು ಪಡೆದಿದೆ. ಸಾಕ್ಷಿ ದೂರುದಾರ ಹೇಳಿದ ಸಮಾಧಿ ಸ್ಥಳ ಸಂಖ್ಯೆ 11 ಇಂದು ಕಾರ್ಯಾಚರಣೆ ನಡೆಸಲಾಗಿದೆ. ನಿನ್ನೆಯ ಕಾರ್ಯಾಚರಣೆ ವೇಳೆ ಸುಮಾರು 114 ಮೂಳೆಗಳು ಪತ್ತೆಯಾಗಿವೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಆಗಸ್ಟ್ 1 ಮಾನವ ಮೃತದೇಹದ ಅವಶೇಷ ಪತ್ತೆಯಾದ ಕುರಿತಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆಗಸ್ಟ್ 4 ಮತ್ತೋರ್ವ ದೂರುದಾರ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತೆರಳಿ ಯುವತಿಯೊಬ್ಬಳ ಮೃತದೇಹವನ್ನು ಹೂತು ಹಾಕಿರುವುದನ್ನು ತಾನು ನೋಡಿದ್ದಾಗಿ ದೂರು ನೀಡಿದ್ದರು. ಈ ಎಲ್ಲಾ ಪ್ರಕರಣದ ವಿಚಾರಣೆಯನ್ನು ಎಸ್ಐಟಿ ತಂಡಕ್ಕೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕರು ಆದೇಶ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ 18 ವರ್ಷದೊಳಗಿನ ಮಕ್ಕಳ ಪ್ರಕರಣಗಳಲ್ಲಿ ಸುದ್ದಿ ಪ್ರಸಾರ ಮಾಡುವಾಗ ಮಕ್ಕಳ ಮಾಹಿತಿಯನ್ನು ಗೌಪ್ಯವಾಗಿ ಇಡಬೇಕೆಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಮರೇಶ್ ಹಾವಿನ್ ತಿಳಿಸಿದ್ದಾರೆ. ಇತ್ತೀಚೆಗೆ ರಾಜ್ಯಾದ್ಯಂತ ಸುದ್ದಿಯಾದ ತಾತಪ್ಪನ ಪ್ರಕರಣದಲ್ಲಿ ನೊಂದ ಬಾಲಕಿಯು ಅಪ್ರಾಪ್ತಳಾಗಿರುವುದರಿಂದ ಅವಳ ವೈಯಕ್ತಿಕ ಮಾಹಿತಿಯನ್ನು ಪತ್ರಿಕೆ ಹಾಗೂ ಕೆಲ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗಿದೆ. ಈ ಮಾಧ್ಯಮಗಳಲ್ಲಿ ಪ್ರಕಟವಾದ ವಿಡಿಯೋ ಮತ್ತು ಛಾಯಾಚಿತ್ರಗಳನ್ನು ಕೂಡಲೇ ಅಳಿಸಲು ಸಂಬಂಧಪಟ್ಟವರಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೋಸುಂಬೆ ಸೂಚಿಸಿದ್ದಾರೆ. ಶೋಷಣೆ ದೌರ್ಜನ್ಯದ ವಿರುದ್ದ ಮಹಿಳೆ ಧ್ವನಿ ಎತ್ತಬೇಕು, ಅದು ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 7 ಹಿಂದೆ ನೀಡಿದ ಆದೇಶಗಳನ್ನು ಕೂಡಲೇ ಜಾರಿ ಮಾಡಬೇಕೆಂದು ಇದೇ 12-3 ದಿನಗಳ ಕಾಲ ರಾಜ್ಯವ್ಯಾಪಿ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಲು ಆಶಾ ಕಾರ್ಯಕರ್ತೆಯರು ನಿರ್ಧರಿಸಿದ್ದಾರೆ. ಬಳ್ಳಾರಿಯಲ್ಲಿ ಸಂಘದ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅಂಗನವಾಡಿ ಬಿಸಿಯೂಟ ನೌಕರರಿಗೆ ಹೆಚ್ಚಿಸಿದಂತೆ ತಮಗೂ ಗೌರವಧನ 1,000 ರೂಪಾಯಿ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ಅನುಕೂಲವಾಗುವಂತೆ ಆವರಣ ಗೋಡೆ ಕೆಡವಿ ಮರಗಳನ್ನು ಕಡಿಯಲಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಕುರಿತಂತೆ ಇಂದು ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಆಯೋಜಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮಹಾರಾಣಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡವು ಮೈಸೂರು ವಾರಿಯರ್ಸ್ ತಂಡವನ್ನು 9 ವಿಕೆಟ್ಗಳಿಂದ ಸೋಲಿಸಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ಶಿವಮೊಗ್ಗ ಲಯನೀಸ್ ಹಾಗೂ ಹುಬ್ಬಳ್ಳಿ ಟೈಗರ್ಸ್ ನಡುವಿನ ತಂಡ ಮಳೆಯಿಂದಾಗಿ ರದ್ದಾಗಿದೆ. ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲಾ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈಕೋರ್ಟ್ ನ್ಯಾಯಾಂಗ ನಿಂದನೆ ಎಚ್ಚರಿಕೆ ಹಿನ್ನೆಲೆ ಮುಷ್ಕರ ಹಿಂಪಡೆದ ಸಾರಿಗೆ ನೌಕರರು. ಡಬಲ್ ಡೆಕ್ಕರ್ ಯೋಜನೆ ಭೂಸ್ವಾಧೀನಕ್ಕೆ ಅನುದಾನ ನೀಡುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಬೆಂಗಳೂರು ಬೆಳಗಾವಿ ನೂತನ ವಂದೇ ಭಾರತ್ ರೈಲಿಗೆ ಇದೇ 10ರಂದು ಪ್ರಧಾನಿ ಹಸಿರು ನಿಶಾನೆ. ಅಮೆರಿಕದ ಬೋಸ್ಟನ್ನಲ್ಲಿ ಶಾಸಕಾಂಗ ಶೃಂಗಸಭೆ, ಸಂಸದೀಯ ಅನುಭವ ಹಂಚಿಕೊಂಡ ಸಭಾಪತಿ ಬಸವರಾಜ ಹೊರಟ್ಟಿ. ಧರ್ಮಸ್ಥಳ ಪ್ರಕರಣ, ಎಲ್ಲಾ ಪ್ರಕರಣ ಎಸ್ಐಟಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕರ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಿರ್ಸಿಯಲ್ಲಿ ರಂಗಭೂಮಿ ಚಟುವಟಿಕೆಗಳು, ಈ ಕುರಿತು ಸಿರ್ಸಿಯ ಚಂದ್ರಶೇಖರ್ ಎಂ ಉಡುಪಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಚಂದ್ರಶೇಖರ್ ಎಂ ಉಡುಪಿಯವರೇ, ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆ ಅಂದ ತಕ್ಷಣ ನಮ್ಮ ಯಕ್ಷಗಾನದ ಬಗ್ಗೆ ನೆನಪಾಗ್ತದೆ. ಜನಪದ ಕಲೆ ಎನ್ನುವಂತಹದ್ದು ಬಹುಶಃ ಇಂದು ಇಲ್ಲಿಯ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ವ್ಯಾಪಕವಾಗಿ ಕಂಡುಬರುವಂತಹದ್ದು. ಆದರೆ ಇದಕ್ಕೆ ಹೋಲಿಕೆ ಮಾಡಿದರೆ ಈ ರಂಗಭೂಮಿ ಕ್ಷೇತ್ರ ಎಷ್ಟರ ಮಟ್ಟಿಗೆ ಪ್ರಗತಿಯನ್ನು ಪಡ್ಕೊಂಡಿದೆ, ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳ್ತೀರಿ? ನಾನು ಹೇಳೋದಾದರೆ, ಇಲ್ಲಿ ಸಿರ್ಸಿ ಯಕ್ಷಗಾನ ಪರಂಪರೆಯೂ ಇತ್ತು, ಮೇಲಾಗಿ ನಾಟಕದ ಪರಂಪರೆಯೂ ಇತ್ತು. ಇಲ್ಲಿ ಈ ಜಾತ್ರೆ ಸಂದರ್ಭದಲ್ಲಿ ಹಲವಾರು ನಾಟಕಗಳ ತಂಡಗಳು ಬರ್ತಿದ್ದವು, ದೊಡ್ಡ ಪ್ರಸಿದ್ಧಿ ತಂಡಗಳು. ಇದರಿಂದ ಪ್ರೇರಿತರಾಗಿ ಹಲವಾರು ಜನ ನಾಟಕಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ದೇವಗುಡು ಕೃಷ್ಣ ಭಾಗವತರು 1925 ವೇಣಿ ಸಂಹಾರಿಣಿ ಅಂತ ಒಂದು ನಾಟಕನ ರಚನೆ ಮಾಡಿಕೊಂಡು, ಬೇರೆಯವರಿಂದ ರಚನೆ ಮಾಡಿಸಿ ಆ ನಾಟಕವನ್ನು ರಂಗ ಪ್ರಯೋಗ ಮಾಡಿದರು. ಅದು ಪ್ರಥಮ ನಾಟಕ. ಮತ್ತು ಒಂದು ತಂಡ ಕಟ್ಟಿದ್ರು ಅದರ ಜೊತೆಗೆ, ಅವರೊಂದು ತಂಡ ಕಟ್ಟಿಕೊಂಡು ರಾಬೇವಾಳಗಳ್ಳಿ ಮತ್ತು ಮಾರುದ್ರಪ್ಪ ಪೂಜಾರರು ಇವರೆಲ್ಲ ಸೇರಿಕೊಂಡು ಅನೇಕ ಯುವಕರನ್ನು ಒಟ್ಟಾಕೊಂಡು ಅನೇಕ ನಾಟಕಗಳನ್ನು ಮಾಡಿದ್ದಾರೆ. ಆ ನಾಟಕಗಳು ಯಾವುದು ಅಂತ ಇನ್ನೂ ನಮ್ಗೆ ಗೊತ್ತಾಗ್ತಾಯಿಲ್ಲ. ಬಟ್ ಉಲ್ಲೇಖ ಇರೋದು, ಅವರು ನಾಟಕ ತಂಡ ಕಟ್ಟಿಕೊಂಡು ಸುಮಾರು 10-12 ತನಕ ರಂಗಭೂಮಿಯನ್ನು ಬೆಳೆಸಿದ್ದಾರೆ ಅವರು. ಹೆಚ್ಚು ಕಮ್ಮಿ 100 ಆಗ್ತಾ ಬಂತು. ಹೌದು, ಈ ಶತಮಾನದ ಒಂದು ಸಂದರ್ಭದಲ್ಲಿ ಇಲ್ಲಿಯ ಒಂದು ಈ ರಂಗಭೂಮಿ ಚಟುವಟಿಕೆಯ ಪ್ರಗತಿನ ನೀವು ಯಾವ ರೀತಿ ದಾಖಲಿಸ್ತೀರಿ? ಅಂದರೆ ಆ್ಯಕ್ಚುಲಿ ಆದ ನಂತರದಲ್ಲಿ 2 ಮಹಿಳಾ ತಂಡಗಳು ಹುಟ್ಟುಕೊಂಡು 1933 ಸುಮಾರಿಗೆ, 30-35 ಹೀಗೆಲ್ಲ ಸುಮಾರಿಗೆ 2 ಮಹಿಳಾ ತಂಡಗಳು. ಅವರು ಮಹಿಳೆಯರೇ ಪುರುಷ ಪ್ರಧಾನ ಪಾತ್ರಗಳನ್ನು ಮಾಡ್ತಿದ್ರು. ಅದರಲ್ಲಿ ಕೆ ಕಮಲಾಬಾಯಿ ಕೊತ್ವಾಲ್ ಕಮಲಾ ಅಂತ ಅವ್ರದ್ದು ಒಂದು ತಂಡ, ಮತ್ತು ಹಿರೂರು ಕಮಲಾಬಾಯಿ ಅವ್ರದ್ದು 2 ತಂಡಗಳು. ಅನೇಕ ನಾಟಕಗಳನ್ನು ಹಾನಗಲ್ಲು, ಮಳಗಿ ಇಂಥ ಕಡೆಯಲ್ಲೆಲ್ಲ ಮಾಡಿದಾರನ್ನೋ ಒಂದು ದಾಖಲೆ ಇದೆ. ಅವರು ಆ ತಂಡಗಳನ್ನು ಬೆಳೆಸ್ಕೊತ ಬಂತರು. 1971 ವಿ ಟಿ ಹೆಗಡೆ ಸಿಗಿಹಳ್ಳಿಯವರು ಯಕ್ಷಗಾನ ಬಲ್ಲವರು, ನಾಟಕಗಳನ್ನು ಬಲ್ಲವರು, ಬಹಳ ನಿಪುಣರವರು. ಅವ್ರು ಏನು ಮಾಡಿದ್ರು ಅಂದರೆ ಒಂದು ಗೆಳೆಯರ ಬಳಗ ಅಂತ ಒಂದು ತಂಡ ಕಟ್ಕೊಂಡ್ರು. ಆ ತಂಡದಲ್ಲಿ ಹಯವದ ಹೊಸ ಲೈ ನಾಟಕಗಳು ಹುಟ್ಕೊಳ್ಳಿಕ್ಕೆ ಶುರು ಆದ್ವು. ಮೊದಲ ಪೌರಾಣಿಕ ಮತ್ತು ಐತಿಹಾಸಿಕ ನಾಟಕಗಳಷ್ಟೇ ಆಗ್ತಿದ್ವು. ಇವರು ಹೊಸ ಲೈ ನಾಟಕ ಗಿರೀಶ್ ಕಾರ್ನಾಡರದ ಹಯವದನ ನಾಟಕ ತಗೊಂಡ್ರು. ಅದರ ನಂತರ ನಾಯಕತೆ ಕಡೆಗೂ ಟಿಪ್ಪು ಸುಲ್ತಾನ್ ಮತ್ತು ಅನೇಕ ನಾಟಕಗಳನ್ನು ಹೊಸ ರೀತಿಯಲ್ಲಿ ಕಟ್ಕೊಳ್ತಾ ನಾಟಕಗಳನ್ನು ಆಡಿಸ್ತಾ ಇಲ್ಲಿಯ ಕೆಲವು ಪ್ರೊಫೆಸರ್ಗಳನ್ನು ಕೆಲವು ಡಾಕ್ಟರ್ಸ್ಗಳನ್ನು ಸೇರಿಸಿಕೊಂಡು ನಾಟಕಗಳನ್ನು ಮಾಡ್ತಾ ಹೋದರು. ಅದರ ನಂತರಲ್ಲಿ 1985 ಸಿರ್ಸಿಯಲ್ಲಿ ಒಂದು ರಂಗಸಂಘ ಅಂತ ಒಂದು ಸಂಘಟನೆ ಅಮೇಚೂರು ಎಲ್ಲರೂ ಹವ್ಯಾಸಿಗಳು ಇಲ್ಲಿ ಟೆಲಿಫೋನ್ ಇದರಲ್ಲಿದ್ದರು ಕಿರಣ್ ಭಟ್ ಅನ್ನೋರು ಕಡೆಗೆ ಮತ್ತು ಹಳ್ಳಿಯಿಂದ ಒಂದೆರಡು ಜನ ಕಬ್ಬೆ ಸಹೋದರ ಅಂತ ಬರ್ತಿದ್ರು. ನರೇಶ್ ದೇಸಾಯಿ ಅನ್ನೋರು ಕೆ ಇ ಬಿಯಲ್ಲಿದ್ದರು. ಮನೋಹರ್ ಮಲ್ಮನೆ ಅಂತಿದ್ರು ಅವರು KDC ಬ್ಯಾಂಕ್ನಲ್ಲಿದ್ದರು. ಹೀಗೆ ನಾನು ಚಂದ್ರ ಉಡುಪಿ ನಾವೆಲ್ಲ ಸೇರಿ ಒಂದು ತಂಡ ಕಟ್ಕೊಂಡು ಮೊದಲು ನಾವೇ ನಾಟಕ ಮಾಡ್ತಿದ್ವಿ. ಗಾಂಧಿಯಿಂದ ನಮ್ಮ ನಾಟಕ ಪ್ರಾರಂಭ ಆಯಿತು. 1985 ಡಿಸೆಂಬರ್ದಲ್ಲಿ ನಾವು ನಾಟಕ ಪ್ರಾರಂಭ ಮಾಡಿದ್ವಿ. ಅವಾಗೆಲ್ಲ ನಾವು ಚಿಕ್ಕವರು ನಾಟಕಗಳನ್ನ ಕಟ್ಕೋತಾ ಕುರಿತೇರು ಹರಕೆ ಕುರಿ ಇಂಥವೆಲ್ಲ ಕೆಲವೊಂದು ನಾಟಕಗಳನ್ನ ನಾವೇ ಅಭಿನಯಿಸ್ತಿದ್ವಿ. ತಿಂಗಳಿಗೆ 2 ಒಂದೊಂದು ನಾಟಕ ಮಾಡ್ತಾ ಜನರಲ್ಲಿ ಒಂದು ರಂಗಭೂಮಿಯ ಚಳುವಳಿ ಹುಟ್ಟಿಸಿದಂಗೆ ಆಯ್ತು. ಅನೇಕ ಕಾಲೇಜು ವಿದ್ಯಾರ್ಥಿಗಳನ್ನು ಸೆಳೆದ್ವಿ. ಅದರ ನಂತರ ನ್ಯಾಯದ ಬಾಗಿಲು ಕಫನ್ನು ಹಾಗೆ ಹಲವಾರು ನಾಟಕಗಳನ್ನು ಮಾಡ್ತಾ ಹೋದ್ವಿ. ಅದರ ನಂತರ ನಾವು ನಿಧಾನಕ್ಕೆ ನಮ್ಮ ನಾಟಕಗಳನ್ನು ತಗೊಳ್ತಾ ಶಾಲೆಗಳಲ್ಲಿರುವ ಪಾಠಗಳನ್ನು ನಾಟಕ ರೂಪಕ್ಕೆ ಅಳವಡಿಸ್ಕೊಂಡ್ವಿ. ಆವಾಗ ಆ ಪಾಠವನ್ನು ನಾಟಕ ಮಾಡಿಕೊಂಡು ಇನ್ನೀರಹಳ್ಳಿ ಗಣಪತಿಯವರು ಅದಕ್ಕೆ ರೇಖಾಚಿತ್ರಗಳನ್ನು ಬರ್ಕೊಟ್ರು. ಅದನ್ನು ಪ್ರತಿ ಹಳ್ಳಿ ಹಳ್ಳಿ ಶಾಲೆಗೆ ಹೋಗಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಆ ಪಾಠವನ್ನು ನಾಟಕದ ರೂಪದಲ್ಲಿ ತೋರಿಸ್ತಿದ್ವಿ. ಹಾಗೆ ಬೆಳೀತಾ ನಮ್ಮಲ್ಲಿ ಬೇರೆ ಒಂದು ವಿಚಾರ ಬಂತೇನೆಂದರೆ ಮಕ್ಕಳಲ್ಲಿ ರಂಗಭೂಮಿ ಪ್ರಾರಂಭಿಸಬೇಕು ಅಂತ ಪ್ರತಿ ಒಂದು ಗ್ರಾಮೀಣ ಭಾಗದಲ್ಲಿ ರಂಗ ಶಿಬಿರ ಶುರು ಮಾಡಿದ್ವಿ. 1 ಒಬ್ಬ ನಿರ್ದೇಶಕರು 4-5 ನಿರ್ದೇಶಕರಿದ್ದರು. ಎಲ್ಲ ನಿರ್ದೇಶಕರ ತರಬೇತಿ ತೊಗೊಂಡು ಸೀದಾ ಅಲ್ಲಿ ಹೋದ್ವಿ. ಹಳ್ಳಿಗಳಲ್ಲಿ ನಾಟಕ ಮಾಡಿಸ್ತಿದ್ವಿ. ಮಕ್ಕಳಿಗೆ 1 ಶಿಬಿರ ಮಾಡಿ ಶಾಲೆ ಬಿಟ್ಟ ಮೇಲೆ ಅವ್ರಿಗೆ ಒಂದು ತಾಸಿನ ಶಿಬಿರ ಮಾಡಿಸಿ ಅವ್ರಿಗೆ ಮೇಕಪ್ಪು ಪ್ರತಿಯೊಂದು ನೃತ್ಯ ಗೀತೆ ಎಲ್ಲ ಕಲಿಸಿ ಆ ನಂತರದಲ್ಲಿ ಅವ್ರಿಗೆ ನಾಟಕ ಮಾಡಿಸ್ತಾ ಹೋದ್ವಿ. ಅವರು ಅದರಲ್ಲಿ ತಯಾರಾಗ್ತದೆ, ಎಷ್ಟೋ ಜನ ಎಲ್ಲೆಲ್ಲೋ ಕಲಾವಿದರಾಗಿದ್ದಾರೆ ಈಗ. ಆಮೇಲೆ ಅದರ ನಂತರ ಏನು ಮಾಡಿದ್ವಿ, ಕ್ರಮೇಣ ನಾವು ಮಕ್ಕಳ ನಾಟಕದಲ್ಲಿ ಇದು ಮಾಡ್ತಾ ಆಮೇಲೆ ಬೇಸಿಗೆ ಶಿಬಿರ ಮಾಡಿ ಶುರು ಮಾಡಿದ್ವಿ. ಪ್ರತಿ ವರ್ಷ ಬೇಸಿಗೆಯಲ್ಲಿ 8-10 ಶಿಬಿರ, ಅಸಾಧಾರಣ 12 ಮಾಡಿದ್ವಿ. ಕಡೆಗೆ ಎಲ್ಲರೂ ಮಾಡ್ಲಿಕ್ಕೆ ಹತ್ರ ನಾವು ಸ್ವಲ್ಪ ಇದಾದ್ವಿ. ಕೆಲವರು ಟ್ರಾನ್ಸ್ಫರ್ ಆದರು, ಕೆಲವರು ಅತ್ಲ ಇತ್ಲ ಹೋದ್ಮೇಲೆ ಸ್ವಲ್ಪ ತಂಡತ್ತು. ಆಮೇಲೆ ಹೊನ್ನಾವರದ ಕಿರಣ್ ಭಟ್ರು ನಾವೆಲ್ಲ ಉತ್ತರ ಚಿಂತನ ರಂಗಾಧ್ಯಯನ ಕೇಂದ್ರ ಅಂತ ಒಂದು ರೆಪರ್ಟರಿ ಮಾಡಿದರು. ಅಂದರೆ ಅದು ಆ್ಯಕ್ಚುಲಿ ಉತ್ತರ ಕನ್ನಡ, ಸಿರಿಸಿಯಿಂದ ನಾನು ಹೋಗ್ತಿದ್ದೆ, ಮತ್ತಾರೋ ಹೋಗ್ತಿದ್ರು, ಮತ್ತು ಹೊನ್ನಾವರದಿಂದ ಅಂಕೋಲಾದಿಂದ ಇವರೆಲ್ಲ ಬಂದು ಇಲ್ಲಿ ಹೊನ್ನಾವರದಲ್ಲೇ ಒಂದು ಸ್ಥಳ ಮಾಡ್ಕೊತಿದ್ವಿ. ಅಲ್ಲಿ ಒಂದು ಮಕ್ಕಳ ನಾಟಕಗಳನ್ನು ದೊಡ್ಡವರು ಅಭಿನಯಿಸ್ತಿದ್ರು. ಆ ನಾಟಕಗಳು ರೆಪರ್ಟರಿಯಿಂದ ನಾಟಕ ಸೀಡಾ ಪ್ರಾಜೆಕ್ಟ್ ಸಿಕ್ಕಿತ್ತು ನಮಗೆ. ಅದರಲ್ಲಿ ಹಲವಾರು ನಾಟಕಗಳನ್ನು ಮಾಡಿಸಿದ್ವಿ. ಶ್ರೀಪಾದ್ ಭಟ್ರು, ಕಿರಣ್ ಭಟ್ರು, ನ್ಯಾಯದ ಬಾಗಿಲು, ಮತ್ತು ರಿಂಗಿನಾಟ, ಹಲವಾರು ನಾಟಕಗಳನ್ನು ಒಂದೊಂದು ತಾಸಿನ ನಾಟಕಗಳನ್ನು ಮಾಡಿಕೊಂಡು ಇಡೀ ರಾಜ್ಯದಾದ್ಯಂತ ತಿರುಗಾಡಿದ್ವಿ. ಹಾಗೆ ಇಲ್ಲಿ ಸಿರ್ಸಿಯಲ್ಲೂ ಮಕ್ಕಳ ನಾಟಕ ಮಾರಿಕಾಂಬಾ ಹೈಸ್ಕೂಲ್ ಮಕ್ಕಳಿಗೆ ಗೆಲೀಲಿಯೋ ಅನ್ನೋ ಒಂದು ವಿಜ್ಞಾನ ನಾಟಕ ರಾಷ್ಟ್ರ ಮಟ್ಟಕ್ಕೆ ಪ್ರಾಧಾನ್ಯತೆ ಪಡೀತು. ಅದು ಶ್ರೀಪಾದ್ ಭಟ್ರ ನಿರ್ದೇಶನ ಮಾಡಿದ್ರು. ಅದರಂತೆ ಮಕ್ಕಳ ರವೀಂದ್ರ ಅನ್ನೋದು NSD ಡೆಲ್ಲಿಯಲ್ಲಿ ಪ್ರದರ್ಶನ, ಇದೇ ಮಕ್ಕಳೇ ಹೋಗಿದ್ದು. ಇದು ಪ್ರಥಮ ಸಿರಿಸಿಯಲ್ಲಿ ಹೊರ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಅದೊಂದು ನಾಟಕ. ಈಗ ಬೇರೆ ಬೇರೆ ಪೌರಾಣಿಕ ಪ್ರಸಂಗಗಳನ್ನು ಇಟ್ಟುಕೊಂಡು ನಾಟಕವನ್ನು ಕೂಡ ಪ್ರಸ್ತುತಪಡಿಸಲಾಗ್ತದೆ, ಜೊತೆಗೆ ಸಾಮಾಜಿಕ ಒಂದು ವಿಷಯವನ್ನು ಆಯ್ದುಕೊಂಡು ಅದನ್ನು ಕೂಡ ನಾಟಕ ರೂಪದಲ್ಲಿ ಪ್ರಸ್ತುತಪಡಿಸುವಂಥ ಒಂದು ಪ್ರಯತ್ನಗಳು ನಡೀತವೆ. ಜನರ ಒಂದು ಮೆಚ್ಚುಗೆ, ಜನರ ಒಂದು ಆಸಕ್ತಿ ಯಾವ ಕ್ಷೇತ್ರದಲ್ಲಿದೆ? ಅಲ್ಲ, ಹೆಚ್ಚಾಗಿ ಇಲ್ಲಿಂದು ಇಲ್ಲಿ ನಮ್ಮ ಸಿರ್ಸಿ ಭಾಗದಲ್ಲಿ ಇಲ್ಲಿ ಪಕ್ಕದಲ್ಲೇ ಗೂಳಿ ಅಂತ ಒಂದು ಹಳ್ಳಿ ಇದೆ, ರಾಮಚಂದ್ರ ಹೆಗಡೆ ಅಂತಿದ್ರು. ಅವರು ಪ್ರತಿ ವರ್ಷ 2 ಒಂದು ನಾಟಕ ಮಾಡ್ತಿದ್ರು. ಆ ವರ್ಷದ ನಾಟಕ ಹೇಗಿರ್ತಿತ್ತಂದ್ರೆ ಅವರು 1 ಅದನ್ನು ತಯಾರಿ ಮಾಡ್ಕೊತಿದ್ರು. ಪ್ರತಿಯೊಂದು ಕಾಗದ, ಬಟ್ಟೆ, ಬಾಳೆನಾರು ಇದರಿಂದೆಲ್ಲ ಸೆಟ್ ರೆಡಿ ಮಾಡ್ಕೊತಿದ್ರು. ಆ ನಾಟಕಗಳು ಅತಿ ಪೌರಾಣಿಕ. ಅದರಲ್ಲಿ ಕೆಲವು ಫ್ಯಾಂಟಸಿ ಸೀನ್ಗಳು, ಕಡೆಗೆ ಹೊಳೆ ಮಾಡೋದು, ಇಂಥವೆಲ್ಲ ಮಾಡಿಕೊಂಡು ಅನೇಕ ನಾಟಕಗಳನ್ನು ಮಾಡಿದ್ದಾರೆ. ಅವರು ತೀರ್ಕೊಂಡ್ರು, ಅದರ ನಂತರ ಅವರು ತಮ್ಮ ಒಂದೆರಡು ನಾಟಕ ಮಾಡಿದರು, ಬುಕೈಲ ಸಮ್ಮತ್ತಿದ್ದು, ಅದು ಚೆನ್ನಾಗಿತ್ತು. ಬಟ್ ಅದನ್ನು ಅವರು ಮಾಡ್ತಿದ್ರು. ಆದರೆ ನಮ್ಮ ಈ ಸಿರಿಸಿ ಭಾಗ ಜನರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಇಷ್ಟಪಡೋದ್ರಿಂದ ಹೊಸೆಯಲ್ಲೇ ಆಗಲಿ ಹಳೆಯಲ್ಲೇ ಆಗಲಿ ಹೊಸ ರೂಪ ಕೊಟ್ಟರು ಅದನ್ನು ಒಪ್ಕೋತಾರೆ, ಹಳೆಯ ರೂಪದಲ್ಲಿ ಬಂದರೂ ಅದನ್ನು ಒಪ್ಕೋತಾರೆ. ಇಲ್ಲಿಂದ ಪೌರಾಣಿಕ ನಾಟಕಗಳು ಹೆಚ್ಚಿಗೆ ಪ್ರಸ್ತುತ, ಐತಿಹಾಸಿಕ ನಾಟಕಗಳು. ಈ ಸಾಮಾಜಿಕ ನಾಟಕಗಳು ಒಂಥರ ಜಾಲಿಯಾಗಿ ನೋಡ್ತಾರೆ. ಈ ಕಂಪನಿ ನಾಟಕಗಳು ಬಂದಾಗ ನಮ್ಮ ಸಿರಿಸಿಗೆ 2 ಇಷ್ಟು ಕಂಪನಿ ನಾಟಕಗಳು ಮಳೆಗಾಲ ಬರೋ ತನಕನೂ ಇರ್ತಾರೆ. ಅವಾಗ ಕೆಲವೊಂದು ನಾಟಕಗಳನ್ನು 1-10 ಬಾರಿನೂ ನೋಡ್ತಾರೆ. ಬಟ್ ಹಾಗಂತ ಈ ನಾಟಕಗಳನ್ನ ನೋಡೋದಿಲ್ಲ ಅಂತಿಲ್ಲ, ಈ ನಾಟಕಗಳನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ. ಈಗ ವಾರ್ಷಿಕವಾಗಿ ಒಂದು ನಾಟಕವನ್ನು ಒಂದು ತಯಾರಿ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಸ್ತುತಪಡಿಸುವಂತಹದ್ದು ಒಂದು ವಿಧವಾದರೆ, ಬೇರೆ ಬೇರೆ ನಾಟಕಗಳನ್ನು ಒಂದೇ ಸ್ಥಳದಲ್ಲಿ ಪ್ರಸ್ತುತಪಡಿಸುವಂತಹದ್ದು ಇನ್ನೊಂದು ವಿಧ ಇದೆ. ಜನರ ಒಂದು ಬೇಡಿಕೆ ಹೇಗಿರ್ತದೆ ಅಲ್ಲಿ? ಈಗೇನಂದ್ರೆ ಕೆಲವೊಂದು ನಾಟಕಗಳು, ಈಗ ನಮ್ಮ ಕೆ ಆರ್ ಪ್ರಕಾಶ್ ಅಂತಿದ್ದ, ಆತ ಪ್ರಕೃತಿಯಲ್ಲೇ ನಾಟಕ ಮಾಡೋದು, ಮರದ ಮೇಲೆ, ಬಿಳಲ ಮೇಲೆ, ಗುಹೆಯಲ್ಲಿ, ಕಡೆಗೆ ಸಮುದ್ರದಲ್ಲಿ, ಕಡೆ ಸಮುದ್ರ ದಡದಲ್ಲಿ, ಹೊಳೆ ದಡದಲ್ಲಿ, ಹೀಗೆ ಅನೇಕ ನಾಟಕಗಳು ಅದನ್ನು ಅಲ್ಲೇ ಸೀಮಿತವಾಗಿರ್ತಿತ್ತು, ಬೇರೆ ಕಡೆ ಪ್ರದರ್ಶನ ಆಗೋದಿಲ್ಲ. ಬಟ್ ಇಲ್ಲಿ ಜನ ಹೇಗಂದರೆ ಅಲ್ಲೇ ಹೋಗೋ ನಾಟಕನೂ ನೋಡ್ತಾರೆ, ಬಟ್ ಈಗ ಬೇರೆ ಬೇರೆ ಕಡೆಯಿಂದ ಬಂದ ನಾಟಕ ಅಥವಾ ನಾವೇ ಇಲ್ಲಿಂದ ರೆಪರ್ಟರಿ ಮಾಡ್ಕೊಂಡಿದ್ರೆ ನಮ್ಮ ನಾಟಕ ಬಂದು ನೋಡ್ತಾರೆ. ಈಗ ನಾವು ಮಂಚಿಕೆರೆ ಉದಾಹರಣೆಗೆ, ಯಾಕಂದರೆ ಅಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಪ್ರಥಮ ರಂಗಭೂಮಿ ಆಗಿದ್ದೆ ಮಂಚಿಕೆರೆಯಲ್ಲಿ. ಮಂಚಿಕೆರೆಯಲ್ಲಿ ಬಹಳ ವರ್ಷದಿಂದ ಅಲ್ಲಿ ನಿನಾಸಂದ ಒಂದು ಸಂಗತ್ವ ಇರೋದರಿಂದ ಅವರು ಅನೇಕ ಸಿದ್ಧಿ ಜನಾಂಗ ತಗೊಂಡು, ಗುಳಿ ಜನಾಂಗದವ್ರು ತಗೊಂಡು ಅನೇಕ ನಾಟಕಗಳನ್ನು ಮಾಡಿದ್ದಾರೆ. ಅನೇಕ ಅಲ್ಲ ಹೊಸ ಲಯ ನಾಟಕಗಳು ಪೂರ್ತಿ. ಆದರೂ ಜನ ಶಿರಸಿಂದ ನಾವೆಲ್ಲ ಹೋಗ್ತೇವಲ್ಲ ನಾಟಕ ನೋಡಲಿಕ್ಕೆ, ಭಾಳ ಜನ ಹೋಗ್ತೇವೆ. ಹಾಗಾಗಿ ಶಿರಸಿ ಜನ ಹೇಗಂದರೆ ಒಟ್ಟು ಯಾವುದನ್ನಾದರೂ ಇಷ್ಟಪಡ್ತಾರೆ, ಯಾವುದನ್ನು ಬೇಡ ಅನ್ನೋದಿಲ್ಲ. ವಿಡಂಬನಾತ್ಮಕ ನಾಟಕ ಇರಲಿ, ಯಾರನ್ನು ಬೈಯೋ ನಾಟಕ ಇರಲಿ, ಅದನ್ನು ಎಂಜಾಯ್ ಮಾಡ್ತಾರೆ, ಯಾವುದಕ್ಕೂ ಬೇಡ ಅನ್ನೋದಿಲ್ಲ ಅವರು. ಚಂದ್ರಶೇಖರ್ ಅವರ, ನಿಮ್ಮ ಹೆಸರು ಜೊತೆ ಜೊತೆಗೆ ಉಡುಪಿ ಅನ್ನುವಂಥ ಒಂದು ಹೆಸರು ಕೂಡ ಸೇರ್ಪಡೆಗೊಂಡಿದೆ, ಏನಿದ್ರೆ ಹಿನ್ನೆಲೆ? ಅದು ನಮ್ಮ ಹಿಂದೆ ನಮ್ಮ ಮುತ್ತಾತ ಉಡುಪಿಯ ಮುಲ್ಕಿ ಅಂತಿದೆ ಅಲ್ಲ, ಅಲ್ಲಿಂದ ಇಲ್ಲಿ ಬಂದವರು. ಇಲ್ಲಿ ಮೂರು ಫ್ಯಾಮಿಲಿ ಬಂತು. ಒಂದು ಉಡುಪಿಕರ್ ಸ್ಟೋರ್ಸ್ ಅಂತ ಈಗೂ ಇದೆ, ಒಂದು ಉಡುಪಿ ಹೋಟೆಲ್ ಅಂತಿದೆ, ನಾವು ಉಡುಪಿ, ನಮ್ಮ ಮುತ್ತಜ್ಜ ಬಂದು ಹೋಟೆಲೇ ಹಾಕ್ಕೊಂಡಿದ್ರು. ಕಡೆ ಕಾಲಕ್ರಮೇಣ ಅದು ಬದಲಾವಣೆ ಆದಂಗೆ ನಮ್ಮ ಅಜ್ಜ ಏನು ಪೈಲ್ವಾನ್ ಆತ, ಅದೇನೇನು ಮಾಡ್ತಾ ಹಂಗೆ ನಮ್ಮ ತಂದೆ ವಾಹನ ಇಟ್ಕೊಂಡು ನಾಟಕ ಕಂಪನಿಗಳನ್ನು ಇಲ್ಲಿ ಇದಕ್ಕೆ ತರಿಸ್ತಿದ್ರು ಅವರು ಕಾಂಟ್ರಾಕ್ಟ್ನಲ್ಲಿ. ಅಂದರೆ ಬೇರೆ ಬೇರೆ ತಂಡಗಳನ್ನು ತರಿಸಿ ಇಲ್ಲಿ ನಾಟಕಗಳನ್ನು ಮಾಡಿಸಿ ಜಾತ್ರೆ ಟೈಮಿಗೆ ಅಷ್ಟೇ ಅದು. ಆ ಇದರಿಂದ ನಾವು ಒಂದು ಸ್ವಲ್ಪ ಇದ್ದದ್ದು. ಅವಾಗ ನಾನು ನೋಡಿದ್ದೆ ಹೆಂಗಂದರೆ ನಮ್ಮದೊಂದು ಕಾರ್ ಇತ್ತು, ಆ ಕಾರ್ನಲ್ಲಿ ಲೀಲಾವತಿ, ಕಡೆಗೆ ಮೈನಾವತಿ, ಪಂಡ್ರಿಬಾಯಿ ಇವರನ್ನೆಲ್ಲ ಅವರು ಅದೇ ಕಾರ್ನಲ್ಲಿ ಕರ್ಕೊಂಡು ಹೋಗೋದು ಕಾವೇರಿ ಲಾಡ್ಜ್ ಅಂತಿತ್ತು. ಅವ ಲಾಡ್ಜ್ನಲ್ಲಿ ಅವರನ್ನು ಉಳಿಸ್ತಿದ್ರು. ಆವಾಗ ದೊಡ್ಡ ಲಾಡ್ಜ್ ಅಂದರೆ ಅದೇ, ಅವರನ್ನು ನಾಟಕ ಕಂಪನಿಗೆ ತೊಗೊಂಡು ಹೋಗ್ತಿದ್ರು. ಆವಾಗ ಒಂದು ದಿವಸ ಅವರೆಲ್ಲ ಬಂದು ನಮ್ಮ ಮನೆಗೆ ಬಂದು ಹೋಗ್ತಿದ್ರು, ಆತಿಥ್ಯ ಸ್ವೀಕಾರ ಮಾಡಿ ಹೋಗ್ತಿದ್ರು. ಇದರಿಂದ ನಾನು ಸ್ವಲ್ಪ ರಂಗಭೂಮಿಯಲ್ಲೇ ಆಸಕ್ತಿ ಬೆಳೆಸ್ಕೊಂಡಿದ್ದು ಅದರಿಂದನೇ. ಸ್ವಲ್ಪ ನಿಮ್ಮ ಬೆಳವಣಿಗೆಯನ್ನು ಹೇಳಿ ಅಂದರೆ, ಈಗ ರಂಗಭೂಮಿ ಕ್ಷೇತ್ರದಲ್ಲಿ ನೀವು ಯಾವ ರೀತಿ ತೊಡಗಿಸಿಕೊಂಡ್ರಿ, ಯಾವ ರೀತಿ ಪ್ರಾರಂಭ ಮಾಡಿದ್ರಿ ಇದನ್ನು? ನಾನು ಆ್ಯಕ್ಚುಲಿ ರಂಗಾಸಕ್ತಿ ನಂಗೆ ಶಾಲೆಯಿಂದ ಇತ್ತು, ಹೈಸ್ಕೂಲ್ ಈ ಸಿರ್ಸಿಯಲ್ಲೇ ಓದಿದ್ದೆ, ಸಿರ್ಸಿಯಲ್ಲೇ ಮಾರಿಕಂಬ, ಇದು ಪ್ರೋಗ್ರೆಸಿವ್ ಹೈಸ್ಕೂಲ್ ಮಾರಿಗುಡಿ ಹತ್ರ. ಈ ಮಾರಿಕಂಬ ದೇವಸ್ಥಾನದಲ್ಲಿ ಪ್ರತಿ ನವರಾತ್ರಿಗೆ ಒಂದು ನಾಟಕ ಮಾಡ್ತಿದ್ರು, ಯಾರು ಮಾಡ್ತಿದ್ರು ಅದನ್ನೆಲ್ಲ ನೋಡ್ತೀರಿ. ಬಿಟಿಯಾಗಿಡೋರು ಇವರೆಲ್ಲ ದೊಡ್ಡವರಲ್ಲ, ಅವಾಗ ಅವ್ರ ನಾಟಕಗಳನ್ನು ನೋಡ್ತಿದ್ರು. ನಮಗೂ ಮಾಡಬೇಕು ಮಾಡಬೇಕು ಅನ್ನೋ ಹುಮ್ಮನಿಸಿತ್ತು. ನಾವೇ ಓಣೇರೆಲ್ಲ ಸೇರಲ್ಲಿ ಮಾರಿಗುಡಿ ಗೆಳೆಯರ ಬಳಗ ಅಂತ ಒಂದು ಮಾಡ್ಕೊಂಡ್ವಿ, ಕಂಪ್ನಿ ನಾಟಕಗಳನ್ನು ಮಾಡ್ತಿದ್ವಿ. ವರ್ಷದಲ್ಲಿ ಎರಡು ನಾಟಕ ಅವಕಾಶ ಸಿಕ್ತಿತ್ತು. ಅವಾಗ ನಮ್ಗೆ ಸಂಭಾವನೆ ಇಡೀ ತಂಡಕ್ಕೆ 25-50 ರೂಪಾಯಿ ಕೊಡ್ತಿದ್ರು. ಆದರೂ ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ. ಇದು 1983 ಅವಾಗ ಅಲ್ಲಿದ್ದ ಅವರು ನಾವೆಲ್ಲ ಸೇರಿ ನಾಟಕ ಪ್ರತಿ ಕಾರ್ತಿಕಕ್ಕೊಂದು ನವರಾತ್ರಿಗೊಂದು ನಾಟಕ ಮಾಡ್ತಿದ್ವಿ. ಹಾಗೆ ಬೆಳೀತಾ ಬೆಳೀತಾ ನನಗೆ ಯಾಕೋ ಈ ಹೊಸ ಇಲೆಯ ನಾಟಕಗಳ ಬಗ್ಗೆ ವಿ ಟಿ ಹೆಗ್ಡೆರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಹಂಗೆ 86-87 ಕುಮೋದನ್ ಅಂತ ಬಂದರು, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಒಂದು ಎರಡು ನಾಟಕ ಮಾಡಿಸಿದ್ರು, ಉದ್ಭವ ಮತ್ತು ವಿದೂಷಕ ಅಂತ. ಹಾಗೆ ಕಿರಣ್ ಭಟ್ರ ಪರಿಚಯ ಆಯಿತು. ಈ ಕಿರಣ್ ಭಟ್ರ ಪರಿಚಯ ಆಗಿದ್ದೆ ಇಡೀ ನಮ್ಮ ಲೈಫೇ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಮತ್ತು ಇಡೀ ಇದನ್ನು ಚೇಂಜ್ ಆಗ್ಬಿಡ್ತು. ನಮ್ಮ ಮಕ್ಕಳ ರಂಗಭೂಮಿಯಲ್ಲಾಗಲಿ ಇದರಲ್ಲಿ ಅತಿಯಾಗಿ ಕೆಲಸ ಮಾಡಿದ್ದು, ಮಕ್ಕಳ ರಂಗಭೂಮಿಯಲ್ಲಿ ಅತಿ ಕೆಲಸ ಮಾಡಿದ್ದು ಹೊನ್ನಾವರ ಬಿಟ್ಟರೆ ಸಿರ್ಸಿ, ಸಿರ್ಸಿಯಲ್ಲೇ ಹೆಚ್ಚಿಗೆ, ಆಮೇಲೆ ಹೊನ್ನಾವರಕ್ಕೆ ಹೋದ್ ಆ ಕಿರಣ್ ಭಟ್ರು. ಇದರಿಂದ ಈಗಲೂ ನಮ್ಮ ಅವರ ಸಂಬಂಧ ಇನ್ನೂ ಇದೆ. ಹಾಗೆ ಶ್ರೀಪಾದ್ ಭಟ್ರು, ಈ ಯಾವುದೇ ಒಂದು ಕಥೆ ಆಗ್ಬೋದು ಅಥವಾ ಕಾದಂಬರಿ ಆಗ್ಬೋದು, ಇದನ್ನು ನಾಟಕವಾಗಿ ಪರಿವರ್ತಿಸುವುದು ಹೇಗೆ, ಏನೇನು ಅಂಶವನ್ನೆಲ್ಲ ಗಮನಿಸಬೇಕಾಗ್ತದೆ, ನಾಟಕದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ ಅಂತ? ಈ ನಾಟಕಕ್ಕೆ ಏನಾಗುತ್ತೆ, ಕತೆ ಅಥವಾ ಕಾದಂಬರಿ ನಾವು ತಗೊಂಡಾಗ ಅದನ್ನು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸ್ಕೊಳ್ಬೇಕಾಗ್ತದೆ. ಈಗ ಒಂದು ನಾನು ಮಂತರ ಅಂತ ಒಂದು ನಾಟಕ ಮಾಡಿಸಿದ್ದೆ, ಬಟ್ ಆ ಮಂತರಲ್ಲಿ ಅವರೆಲ್ಲ ಒಂಥರ ಸಮುದಾಯದವರು, ಅವ್ರಿಗೆ ಖುಷಿಯಿಂದ ಆ ನಾಟಕ ಮಾಡೋದು ಭಾಳ ಖುಷಿ. ಅವ್ರಿಗೆ ಕನ್ನಡ ಸರಿ ಬರ್ತಿರಲಿಲ್ಲ. ಅವಾಗ ಏನು ಮಾಡ್ತಿದ್ರು, ಆ ಕಥೆಯನ್ನು ಓದ್ತಾ ಹೋಗ್ತಿದ್ರು, ಆ ಅಭಿನಯ ಇವರು ಮಾಡ್ತಾ ಹೋಗ್ತಿದ್ರು, ಬ್ಯಾಲೆ ನಾಟಕ ಥರ. ಮತ್ತೊಬ್ಬ ಅದರ ನಂತರ ಒಂದಾದಮೇಲೆ ಇನ್ನೊಬ್ಬ ಕತೆ ಹೇಳ್ತಿದ್ದ, ಹಿಂಗೆ ವಿದೂಷಕರ ಥರ ಅವ್ರು ಕತೆ ಹೇಳ್ತಿದ್ರು. ಇವರು ಅಭಿನಯ ಚಂದ ಮಾಡ್ತಾ ಹೋಗ್ತಿದ್ರು. ಆ ರೀತಿಯ ಕಥೆಯನ್ನು ಪ್ರಸ್ತುತಪಡಿಸಿದ್ದೆ. ಈಗ ನಮ್ಮ ರಮಾನಂದ ಐನಕಾಯಿ ಮಾಡಿದ್ರಲ್ಲ ಕೂಬಿ ಮತ್ತು ಉಯ್ಯಾಲ, ಅದೂ ಹಾಗೆ ಕತೆನ ಹೇಳ್ತಾ ಹೇಳ್ತಾ ಕಟ್ತಾ ಹೋಗ್ತಾರೆ, ಅಭಿನಯ ಮಾಡ್ತಾ ಹೋಗ್ತಾರೆ. ಈ ಕಾದಂಬರಿನ ಕತೆ ನಾಟಕ ಕತೆ ರೂಪದಲ್ಲಿ ಮಾಡಿಕೊಂಡು ಅದನ್ನು ನಾಟಕ ರೂಪಕ್ಕೆ ಅಳವಡಿಸೋದು ಭಾಳ ಚೆನ್ನಾಗಿರ್ತೈತೆ ಅದು. ಒಂದು ನಾಟಕದ ಯಶಸ್ಸಿನಲ್ಲಿ ಯಾರ್ಯಾರ ಪಾತ್ರಗಳೆಲ್ಲ ಇವೆ ಅಂತ ಹೇಳಿ. ಎಷ್ಟೋ ಸಾರಿ ನೋಡುವಂಥದ್ದು ಅಂದರೆ ಅದು ಒಂದು ರಂಗ ಸಜ್ಜಿಕೆ ಆಗ್ಬೋದು ಅಥವಾ ವೇಷಭೂಷಣಗಳಾಗ್ಬೋದು, ಅಭಿನಯ ಆಗ್ಬೋದು, ಜೊತೆಗೆ ಒಂದು ಮೇಕಪ್ ಅಂತ ಹೇಳ್ತೀವಿ ಅದು ಆಗ್ಬೋದು, ಇದೆಲ್ಲವೂ ಕೂಡ ಸೇರ್ತದೆ ಇದರಲ್ಲಿ. ಆ್ಯಕ್ಚುಲಿ ನಾನೇನಂದ್ರೆ ಮೊದಲು ನಟನಾಗಿದ್ದೆ, ನಿಧಾನಕ್ಕೆ ಅಭಿನಯ ಬಿಟ್ಟು ನಿರ್ದೇಶನ ಬರೆದ್ಕೊಂಡು ಮೊದಲು ಮೇಕಪ್ ಅನ್ನೋದು. ನಿಧಾನಕ್ಕೆ ನಮ್ಮ ಪುತ್ತಣ್ಣ ಅಂತ ಇದ್ರು ಗುರುಗಳು, ಅವರು ಈ ಇಡಿಪಿಎಸ್ ಇವೆಲ್ಲ ನಾಟಕ ಮಾಡಿದಾಗ ಬಿ ವಿ ಟಿ ಹೆಗಡರ್ ಟೀಮ್ನಲ್ಲಿ ಅವರೇ ಇರೋರು, ರಾಜ್ ಪೃಥ್ವಿರಾಜ್ ಕಪೂರ್ನ ಜೊತೆ ಪಳಗದವರು. ಅವರು ನಮಗೆ ಮೇಕಪ್ ಮಾಡ್ರ ಅಂತ ಬೈದು ನೀವೇ ಮಾಡ್ಕೊಳ್ರಿ ಅಂತ ಕಳಿಸ್ತಿದ್ರು. ಅದನ್ನು ಮೇಕಪ್ ಮಾಡ್ತಾ ಆಮೇಲೆ ನಾನು ನಿರ್ದೇಶನಕ್ಕೆ ಹೋದೆ. ಆಮೇಲೆ ರಂಗ ಪರಿಕರ ನಿರ್ಮಾಣ, ಈಗ ನಾನು ಒಂದು ನಾಟಕ ಮಾಡಿಸಿದ್ರೆ ನಿರ್ದೇಶನ ಮಾಡ್ತೀನಿ, ರಂಗ ಪರಿಕರ ನಾನೇ ಮಾಡ್ಕೋತೇನೆ, ಮೇಕಪ್ಪು ನಾನೇ ಮಾಡ್ತೇನೆ, ಮ್ಯೂಸಿಕ್ ಮಾತ್ರ ಒಬ್ಬರನ್ನು ಕಳಿಸ್ತೇನೆ ಅಷ್ಟು ಬಿಟ್ಟರೆ. ಮ್ಯೂಸಿಕ್ ಒಂದು ಗೊತ್ತಿಲ್ಲ, ಬಟ್ ಅದನ್ನು ಇದು ಮಾಡ್ತೇನೆ. ಇವು ಮೂರು ಕೆಲಸ ನಾನು ಒಬ್ಬನೇ ಮಾಡಿಬಿಡ್ತೇನೆ. ಸ್ವಲ್ಪ ಇದ್ರ ಬಗ್ಗೆ ಹೇಳಿಗ, ರಂಗ ಪರಿಕರದ ಸಿದ್ಧತೆ ಅಂದರೆ ಏನೇನು ಮಾಡಬೇಕಾಗ್ತದೆ? ಸ್ಥಳೀಯವಾಗಿ ಲಭ್ಯ ಇರ್ತದೋ ಅಥವಾ ಹೊಸದಾಗಿ ಏನಾದರೂ ಖರೀದಿ ಮಾಡಬೇಕು? ಹೆಚ್ಚಾಗಿ ಸ್ಥಳೀಯವಾಗಿ ಯಾವುದೂ ಲಭ್ಯ ಇರೋದಿಲ್ಲ, ನಾವು ಪರ್ದೇನು ಬಳಸೋದಿಲ್ಲ. ಆವಾಗ ಆ ನಾಟಕನ ಓದ್ಕೊಂಡು ಒಂದು 10 ಬಾರಿ ಓದ್ಕೊಂಡು ಆದಷ್ಟು ಕಡಿಮೆ ಈ ಸ್ಕೂಲ್ಗಳಿಗೆ ಮಾಡ್ಬೇಕಾದ್ರೆ ಸ್ಕೂಲ್ನಲ್ಲಿರೋ ವಸ್ತುಗಳನ್ನೇ ಬಳಸ್ಕೊಳ್ಳೋದು, ಬೆಂಚು ಡೆಸ್ಕು ಇಂಥವು ತೊಗೊಂಡು ಅದಕ್ಕೆ ಬಟ್ಟೆ ಹಾಕಿ ಏನೋ ಮಾಡಿ ಒಂದು ಮಾಡ್ತೇವೆ. ಈಗ ನಾವು ಯಾವುದೂ ಇಲ್ಲಪ್ಪ, ನಮ್ಮ ನಾಟಕ ಮಾಡ್ಬೇಕಾದ್ರೆ ಒಂದೆರಡು ಫ್ರೇಮ್ಗಳನ್ನು ಅದನ್ನು ನಾವೇ ರೆಡಿ ಮಾಡ್ಕೊಂಡು ಬಿಡ್ತೇವೆ. ಒಂದು ವೆಲ್ಡ್ರನ್ ಕರೆಸು, ಒಂದು ಪೈಪಿಂದನು, ಸ್ಕ್ವೇರ್ ಬಾರಿಂದನು ಪೈಪ್ ಮಾಡಿ ಅದಕ್ಕೆ ಥರ್ಮಕೋಲಿಂದ ಬಾಗಿಲು ಥರ ಚೌಕಟ್ಟು ಮಾಡ್ಕೋತೇವೆ. ಇನ್ನೇನು ಒಂದು ಇದು ಬೇಕಪ್ಪ, ಏನಾದ್ರು ಬೇರೆ ಮನೆ ಬದಲಾಗಿ ಮತ್ತೇನೋ ಬೇಕು, ಅದಕ್ಕೆಲ್ಲ ಥರ್ಮಕೋಲನ್ನು ಬಳಸ್ಕೋತೇವೆ, ಇಲ್ಲ ಬಟ್ಟೆ ಬಳಸ್ಕೊತೇವೆ, ಬಂಡೆಗಲ್ಲಿ ಆಗಬೇಕು ಅವಾಗ ಅದಕ್ಕೆಲ್ಲ ಬಟ್ಟೆ ಇದು ಗೋಣಿಪಾಟನ ಬಳಸಿ ಅದನ್ನು ರೆಡಿ ಮಾಡಿಬಿಡ್ತೇವೆ. ಈಗ ಬೇರೆ ಬೇರೆ ಸೀನರಿಯನ್ನು ಒಂದು ಸಿದ್ಧಪಡಿಸಬೇಕಿದ್ರೆ ಯಾವ ರೀತಿ ಅಂತ ಅಂದ್ರೆ, ಈಗ ಆ ಬೆಳಗಿನ ಒಂದು ಮುಂಜಾವದ ಒಂದು ಸೀನರಿ ಬೇಕು ಅಥವಾ ಮಧ್ಯಾಹ್ನದ ಬೇಕು, ರಾತ್ರಿಯ ಹೊತ್ತಿಂದು ಬೇಕು, ಅಂದ್ರೆ ಹೇಗೆ? ಅದಕ್ಕೇನು ಮಾಡ್ತೇವಂದ್ರೆ ಕೆಲವೊಂದ್ಸರಿ ನಾವೇ ನಮ್ಮ ಹತ್ತಿರದ ಆರ್ಟಿಸ್ಟ್ಗಳಿರ್ತಾರೆ ಇಲ್ಲಿ, ಅವ್ರನ್ನ ಕರೆಸಿ ಒಂದಿಷ್ಟು ಪೇಂಟಿಂಗ್ ಮಾಡ್ಕೊತೇವೆ, ಪರದೆ ಮೇಲೆ ಬಟ್ಟೆ ತಂದು ಆ ಪ್ರೇಮಿಗೆ ಅಂಟಿಸ್ಬಿಡ್ತೇವೆ ಅದು, ಆಮೇಲೆ ಲೈಟ್ನಲ್ಲೇ ಬಳಸ್ಕೊಂಡು ಬಿಡ್ತೇವೆ. ಅದು ಮುಂಜಾವೂ ಆಗ್ಬೋದು, ರಾತ್ರಿನೂ ಆಗ್ಬೋದು, ಕತ್ಲೇನೂ ಆಗ್ಬೋದು, ಅದನ್ನ ಲೈಟ್ನಲ್ಲೇ ಹೆಚ್ಚಿಗೆ. ಇಲ್ಲಿ ಲೈಟ್ ಮೆನ್ಗಳು ಚೆನ್ನಾಗಿದ್ದಾರೆ, ಅವ್ರು ಮಾಡ್ತಾರೆ ಇಲ್ಲಿ, ನಾಗರಾಜ್ ಅಂತಿದ್ದಾರೆ, ಉದಯ್ ಅಂತಿದ್ದಾರೆ, ಇವರು ಲೈಟ್ಗಳಲ್ಲೇ ಪೂರ್ತಿ ಇದನ್ನು ತೆಗೆದು ಬಿಡ್ತಾರೆ, ಮುಂಜಾನೆ ಸಾಯಂಕಾಲ ಮಧ್ಯಾಹ್ನ ಹೀಗೆ ಹೆಚ್ಚಾಗಿ ಪರ್ದೆನ ಬಳಸೋದೇ ಕಡಿಮೆ ನಾವು. ಈಗ ಆಧುನಿಕ ಈ ನಾಟಕಗಳಲ್ಲಿ ಈ ರಂಗ ಗೀತೆಗಳ ಒಂದು ಪ್ರಾಮುಖ್ಯತೆ ಈಗಲೂ ಕೂಡ ಬಳಕೆ ಆಗ್ತಾ ಇದೆಯಾ? ಹೌದೌದು ಆಗ್ತಾ ಇದೆ. ಈಗ ಪ್ರತಿಯೊಂದು ನಾಟಕಕ್ಕೂ ನಾವು ರಂಗಗೀತೆ ನಾವು ಬರ್ಕೊಂಡು ಟೂನ್ ಮಾಡ್ತೇವೆ, ಅವರಿಗೆ ಕೊಟ್ಕೊಳ್ಳೋರು ಬರೆದಿದ್ದ ನಾಟಕದ ಹಾಡನ್ನು ಕೊಟ್ಟಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಿರ್ತಾರೆ, ವಿಶ್ವನಾಥ್ ಹಿರೇಮಠ ಅಂತಿದ್ದಾರೆ, ಅವ್ರಿಗೆ ಇದನ್ನು ಕೊಟ್ಟರೆ ಹ್ಯಾಂಗೆ ಮಾಡ್ಬೇಕು, ನಾವು ಸ್ವಲ್ಪ ಅವ್ರಿಗೆ ಸೂಚನೆ ಕೊಟ್ಟರೆ ಆ ರೀತಿ ಟೂನ್ ಮಾಡ್ಕೊತಾರೆ. ಇನ್ನು ಆಧುನಿಕ ರಂಗಭೂಮಿಯ ಹಳೆ ಹಾಡುಗಳನ್ನು ತೊಗೊಂಡು ಆಧುನಿಕ ರಂಗಭೂಮಿಗೂ ಬಳಸಿದ್ದಿದೆ. ನಿಮಗೇನಾದರೂ ರಂಗ ಗೀತೆಗಳ ನೆನಪಿವ್ಯಾ? ನನಗೆ ಅಷ್ಟಿದಿಲ್ಲ, ಯಾಕಂದ್ರೆ ನನ್ನ ಗೀತೆ ಬಗ್ಗೆ ನಾ ಹೆಚ್ಚಾಗಿ ನಾನು ಯಾವಾಗಲೂ ಕಾರಂತರದೊಂದು ಹಾಡಿದೆ, ಹಯವದನ ಹೇರಂಬ, ಅದನ್ನು ಯಾವಾಗಲೂ ಗುಣಗುಣಿಸ್ತಾ ಇರ್ತೇನೆ, ಅದು ಭಾಳ ಖುಷಿ ಕೂಡ ಹಾಡದು. ಗಜವದನ ಹೇರಂಬ ವಿಜಯ ಧ್ವಜ ಶತರವಿ ಪ್ರತಿಪ ಏಕದಂತ ವೈಕಲ್ಯಂತ ಬುದ್ಧಿ ಸಿದ್ಧಿ ದ್ವೈರ್ಯ ಕಾಂತ ಗಜವದನ ಹೇರಂಬ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ, ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ, ಸ್ವೀಕರಿಸೈ ನಾಟಕ ಮೋದಕ ನಾಟಕ ನಾಟಕ ಮೋದಕ ನಾಟಕ ಮೋದಕ. ಸರಿ, ಈಗ ಹೈಸ್ಕೂಲು ಅಥವಾ ಕಾಲೇಜು ಹಂತದಲ್ಲಿ ಒಂದಷ್ಟು ಆ್ಯನುವಲ್ ಡೇ ಅಥವಾ ವಾರ್ಷಿಕೋತ್ಸವ ಅಂತ ಇರ್ತದೆ, ಅಂತಹ ಸಂದರ್ಭದಲ್ಲಿ ಏನಾದರೂ ನಾಟಕವನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸಬೇಕಿದ್ರೆ ಯಾವ ರೀತಿಯ ತಯಾರಿ, ಯಾವ ರೀತಿ ವಿದ್ಯಾರ್ಥಿಗಳ ಆಯ್ಕೆ ಇದೆಲ್ಲ ಹೇಗೆ? ಏನು ಮಾಡ್ತೇವೆ ಅಂದರೆ, ಈಗ ಸಾಧಾರಣಿಗೆ ನಮಗೆ ನವಂಬರ್ ಬಂತು ಅಂದ್ಕೊಳ್ಳೆ, ಕಾಲೇಜ್ನವ್ರು ಫೋನ್ ಮಾಡ್ತಾರೆ, ಇಲ್ಲಿ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು, ಸರ್ ನಮ್ದು ಯೂತ್ ಫೆಸ್ಟಿವಲ್ ಬಂತು, ನಮಗೊಂದು ನಾಟಕ ಆಗಬೇಕು, ಯಾವ ನಾಟಕ ಆಗ್ಬೇಕಪ್ಪ, ಹೇಗಿರ್ಬೇಕು, ಇಲ್ಲ ಹೇಗಾದ್ರೂ ನೀವು ಮಾಡಿಸ್ರಿ ಅಂದ್ಕೊಳ್ಳೆ, ನಾವು ಒಂದಿಷ್ಟು ನಾಟಕ ತೊಗೊಂಡು ನಿಮಗೆ ಒಂದು 2 ತಾಸು ನಾ ಹೇಳ್ತೇನೆ. ನಾ ಬಂದಮೇಲೆ ಕಲಾವಿದರು ಬರ್ತಾರೆ, ಬಂದು ರೆಡಿ ಆಗ್ತಾರೆ, ಅವರು ನಮ್ಮ ಜೊತೆಗೆ ಸೇರ್ಕೊಂಡು ಬಿಡ್ತಾರೆ, ಅಂದ್ರೆ ನಮ್ಮ ಮಕ್ಕಳ ಥರ ಆಗಿಬಿಡ್ತಾರೆ ಅವರು. ನಾವು ಹೇಳಿದ್ದನ್ನು ಯಾವುದಕ್ಕೂ ಬಯಸ್ಕೊಂಡ್ರು ಬಯಸ್ಕೊಂತಾರೆ, ನಾವು ಬೈಯೋದಿಲ್ಲ, ಬಯಸ್ಕೊಂಡ್ರು ಬಯಸ್ಕೊತಾರೆ, ಸೆಟ್ ವರ್ಕಿಗೆ ಪ್ರೋತ್ಸಾಹ ಕೊಡ್ತಾರೆ, ಪ್ರತಿಯೊಂದು ಕೆಲಸನೂ ಮಾಡ್ತಾರೆ, ಕೊನೆಗೆ ಮೇಕಪ್ಪು ಮಾಡ್ಕೊಳ್ಳೋದು ನಾವು ಹೇಳ್ಕೊಟ್ರೆ ಅವರೇ ಮಾಡ್ತಾ ಹೋಗ್ತಾರೆ, ಅಂದರೆ ಅದು ಆ ಸಪೋರ್ಟ್ ಇದೆ. ಈ ಕಾಲೇಜಿನಲ್ಲಿ ಪ್ರತಿ ವರ್ಷ ನಮಗೀಗ ಸುಮ್ಮೊಂದು 20-22 ವರ್ಷ ತಾನೆ ಎಮ್ ಎಮ್ ಆರ್ಟ್ಸ್ ಸೈನ್ಸ್ ಕಾಲೇಜು, ಕಾಮರ್ಸ್ ಕಾಲೇಜು, ಕಡೆಗೆ ಫಾರೆಸ್ಟ್ ಕಾಲೇಜ್ ಅಂತಿದೆ, ಮತ್ತು ಇದು ಯಾವುದು ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ, ಆ ಕಾಲೇಜಿಗೆ ಪ್ರತಿ ವರ್ಷ ಒಂದು ನಾಟಕ, ಒಂದು ಮೈಮು, ಒಂದು ಸ್ಕಿಟ್ಟು ಒಂದು ಫೋಕ್ ಡ್ಯಾನ್ಸ್, ಫೋಕ್ ಡ್ಯಾನ್ಸ್ ಯಾರಿಗಾರು ಕರೆಸ್ ಮಾಡುತ್ತೇವೆ. ಈ ನಾಟಕಗಳು ನಾನು ಒಬ್ಬನೇ ಮಾಡೋದಿಲ್ಲ, ಮತ್ತೊಂದು ಎರಡು ಜನರಿಗೆ ಕರೆಸ್ತೇನೆ. ಅವರಿಗೆ ಫಾರೆಸ್ಟ್ ಕಾಲೇಜು, ಹಾರ್ಟಿಕಲ್ಚರ್ ಕಾಲೇಜು ಫಂಡ್ ಕೊಡ್ತಾರೆ, ಹಾಗಾಗಿ ಅವರನ್ನು ಕರೆಸಿ ನಾನು ಜೊತೆಗೆ ಸೇರಿ ಕ್ರಾಫ್ಟ್ ವರ್ಕು ಎಲ್ಲ ಮಾಡ್ಕೊಂಡಿದ್ದೀನಿ. ನೀವೇ ಕಾರ್ಯಕ್ರಮ ಕೊಡುವುದರ ಜೊತೆ ಜೊತೆಗೆ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಏನಾದರೂ ಅಭಿನಯಕ್ಕೆ ಅವಕಾಶ ಇದೆಯಾ ಅವರನ್ನು ಸೇರಿಸ್ಕೊಂಡು ಮಾಡೋದಕ್ಕೆ? ಅಲ್ಲ ಮಾಡ್ತೇವೆ, ಅದು ಅದೇ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡೇ ಮಾಡೋದು, ನಾವು ಕಲಿಸೋದು ಅಷ್ಟೇ, ಆಮೇಲೆ ಅವರಿಗೆ ಬಿಟ್ಟು ಬಿಡ್ತೇವೆ ನೀವು ಹೆಂಗೆ ಬೇಕೋ ಮಾಡ್ಕೊಳ್ರಿ ಅಂತ. ಅದನ್ನು ಮಾಡ್ತಾರೆ ಅವರು, ನಾವು ಹೇಳ್ದಂಗೆ ಮಾಡಿ. ಎಷ್ಟು ತಿಂಗಳ ಅಥವಾ ಎಷ್ಟು ದಿವಸಗಳ ತರಬೇತಿ ಬೇಕಾಗ್ತದೆ? ಈಗೇನಾಗ್ತದೆ ಈ ಕಾಲೇಜ್ನವ್ರು ಹೆಂಗಂದ್ರೆ ಸರ್ ಹೇಳ್ಬೇಕಂದ್ರೆ, 10 ದಿವಸ ಇರ್ಬೇಕಾದ್ರೆ ಹೇಳ್ತಾರೆ, 8 ದಿವಸ ಇರ್ಬೇಕಾದ್ರೆ ಹೇಳ್ತಾರೆ. ಆವಾಗ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇರ್ತೇವೆ, ಈಗ ಹಾರ್ಟಿಕಲ್ಚರ್ ಫಾರೆಸ್ಟ್ ಕಾಲೇಜ್ನಲ್ಲಿ ರಾತ್ರಿಡೀ ಕೆಲಸ ಮಾಡ್ತೇವೆ. ಬಟ್ ಇಲ್ಲೆಲ್ಲ ಸ್ವಲ್ಪ ಒಂದು 15 ದಿವಸ ಮೊದಲೇ ಹೇಳ್ತಾರೆ, ಹೋಗಿ ಡೈಲಿ ಒಂದು 2 ತಾಸು ಅವ್ರು ಕ್ಲಾಸ್ ಕಾಲೇಜ್ ಮುಗಿಬೇಕು, ಕ್ಲಾಸ್ ಮುಗಿದ ಮೇಲೆ ಬರ್ತೇವೆ. ಆದರೆ ಹಳ್ಳಿ ಹೋಗೋರು ಇರೋದ್ರಿಂದ ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ಈ ಕಾಲೇಜ್ನವರು ಒಂದು ಬುಕ್ ಕೊಟ್ಟು ಬಿಡ್ತಿದ್ರು, ಆ ಬುಕ್ನಲ್ಲಿ ಆ ಹುಡುಗರು ಬಂದಿದ್ದಾರಲ್ಲ ಅಂತ ನಾವು ಎಂಟ್ರಿ ಮಾಡ್ಕೋಬೇಕು. ಆ ಪೀರಿಯಡ್ ಟೈಮಿಗೆ ಬಿಡ್ತಿದ್ರು ಅವ್ರು, ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ರು. ಈಗೂ ಅದು ನಡೀತಾ ಇದೆ. ಇನ್ನೊಂದು ಪ್ರಮುಖವಂತಹ ವಿಷಯ ನನಗೆ ಪ್ರಸ್ತಾಪ ಮಾಡಲೇಬೇಕಾಗಿರುವಂತಹದ್ದು ಈ ಏನು ಡೈಲಾಗ್ ಡೆಲಿವರಿ, ಅದಕ್ಕೆ ಏನಂತಾರೆ ಕನ್ನಡದಲ್ಲಿ ನೀವು ಸಂಭಾಷಣೆಯನ್ನು ಹೇಳುವಂತಹದ್ದು ಇದನ್ನು ಬೈ ಹಾರ್ಟ್ ಮಾಡುವಂಥದ್ದು ಅಥವಾ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಸ್ಟೇಜಲ್ಲೇ ಅದು ಕ್ರಿಯೇಟ್ ಆಗ್ತದೋ ಹೇಗೆ? ಇಲ್ಲ ಇಲ್ಲ, ಅದನ್ನು ನಾವು ಸ್ಕ್ರಿಪ್ಟ್ ಕೊಡ್ತೇವಲ್ಲ, ಸ್ಕ್ರಿಪ್ಟ್ ಕೊಟ್ಟಾಗ ಅವ್ರು ಸ್ಕ್ರಿಪ್ಟನ್ನು ಹಿಡ್ಕೊಂಡೇ ರಿಹರ್ಸಲ್ಸ್ ಮಾಡ್ತಾರೆ. ಆ ಸ್ಕ್ರಿಪ್ಟನ್ನು ಹಿಡ್ಕೊಂಡು ಆ ಡೈಲಾಗನ್ನು ಓದ್ಕೊಂಡು ಬೈಪಟ್ ಮಾಡೋದೇ ಬೇಡ ಅವರು. ಒಂದು 4 ಸರಿ ಅದು ಡೈಲಾಗ್ ಹೇಳ್ತಾ ಹೇಳ್ತಾ ರಿಹರ್ಸಲ್ ಮಾಡಿಬಿಟ್ರೆ ಅವ್ರಲ್ಲಿ ಕುಂತು ಬಿಡ್ತೈತೆ, ಅದು ಲೇಟ್ ಆಗೋದಿಲ್ಲ. ಬೈಪಟ್ ಮಾಡೋದಕ್ಕೆ ಕೊಡೋದಿಲ್ಲ, ನಾವು ರೀಡಿಂಗ್ ಮಾಡಿಸ್ತೇವೆ, ಒಂದು 2 ರೌಂಡ್ ರೀಡಿಂಗ್ ಮಾಡಿಸ್ತೇವೆ. ಯಾವ್ಯಾವ ಕಾಲ ಪಾತ್ರಧಾರಿಗಳಿದ್ದಾರೆ ಅವ್ರಿಗೆ ರೌಂಡ್ ಕುಂಡ್ರಿಸಿ ರೀಡಿಂಗ್ ಮಾಡಿಸ್ತಾ ಹೋಗ್ತೇವೆ, ಆಮೇಲೆ ಎದ್ನಿತ್ತು ರಿಹರ್ಸಲ್ ಸ್ಟಾರ್ಟ್ ಮಾಡಿಬಿಡ್ತೇವೆ. ಆ ಸ್ಕ್ರಿಪ್ಟ್ ಇಟ್ಕೊಂಡು ಹೇಳ್ರಪ್ಪ ನೀವು, ಸ್ಕ್ರಿಪ್ಟ್ ಬಿಟ್ಟು ಹೇಳ್ಬೋದು, 1-2-3 ದಿನ ಮಾಡ್ತೇವೆ, 4 ದಿನ ಅಷ್ಟು ಸ್ಕ್ರಿಪ್ಟ್ ತೆಗೆದು ಮೂಲೆಗೆ ಇಟ್ಟುಬಿಡ್ತೇವೆ, ಆಮೇಲೆ ಬಂದು ಅವನಿಗೆ ಏನಾದ್ರು ಸ್ವಲ್ಪ ತಪ್ಪು ಅಂದರೆ ಸ್ವಲ್ಪ ಹೇಳ್ಬಿಟ್ರೆ ಕಂಟಿನ್ಯೂ ಆಗ್ಬಿಡುತ್ತೆ. ಮತ್ತು ಕಾಲೇಜ್ನವ್ರು ಭಾಳ ಫಾಸ್ಟ್ ಸರ್, ಮಕ್ಕಳು ಒಂದು 2-3 ದಿನದಲ್ಲಿ ಹೇಳಿ ಡೈಲಾಗ್ ಪೂರ್ತಿ ರೆಡಿ ಆಗಿಬಿಡ್ತಿತ್ತು ಅವ್ರು, ಅವ್ರು ಓದ್ಕೊಂಡು ಒಂದು 4 ಸರಿ ಓದ್ಕೊಂಡ್ಬಿಟ್ರೆ ಸಾಕವ್ರು. ಈ ಅಭಿನಯವನ್ನು ಕಲಿಯುವುದು ಅಂದರೆ ಹೇಗೆ? ಅಭಿನಯ ಕಲಿಯೋದಂದ್ರೆ ಈಗ ಒಂದು ಪಾತ್ರ ಇರುತ್ತೆ, ಯಕ್ಷಗಾನಕ್ಕೂ ಅಥವಾ ಭರತನಾಟ್ಯಕ್ಕೂ ಇದಕ್ಕಾದ್ರೆ ಬೇರೆ ಒಂದು ವ್ಯವಸ್ಥೆ ಇರ್ತದೆ, ಅದಕ್ಕೆ ತರಬೇತಿ ಇರ್ತದೆ. ಆದರೆ ನಾಟಕದ ಅಭಿನಯವನ್ನು ಕಲಿಯೋದು ಹೇಗೆ ಅಂತ? ಈಗ ನಾಟಕದ ಅಭಿನಯ ಹೇಗಂದ್ರೆ, ನಾವೇನು ಮಾಡ್ತೇವೆ ಪ್ರತಿಯೊಂದು ಸ್ಕ್ರಿಪ್ಟನ್ನು ಒಂದು 10 ಸರಿ ಓದಿರ್ತೇವೆ, 10-15 ಸರಿ. ಯಾವ ನಟ ಏನೇನು ಮಾಡಬೇಕು, ಯಾವ ಪಾತ್ರದಾರ ಇದು, ಅಭಿನಯ ಹೇಗೆ, ಟ್ರಾಜಿಡಿ ಸೀನ್ ಹೇಗೆ, ನಾವು ಅದನ್ನು ಹೇಳ್ಕೊಡ್ತೇವೆ, ಅಭಿನಯಿಸ್ತೇವೆ, ನಾವೇ ಅಭಿನಯಿಸಿ ಅವ್ರಿಗೆ ತೋರಿಸಿ ಆಮೇಲೆ ಅವರು ಅಭಿನಯ ಮಾಡ್ತಾರೆ, ಅದನ್ನು ಬೇಗ ತೊಗೊಂಡ್ಬಿಡ್ತಾರೆ. ಮತ್ತು ಕೆಲವರಲ್ಲಿ ಹಿಂಗೆ ಟ್ಯಾಲೆಂಟ್ ಇರ್ತೈತಂದ್ರೆ ಈ ಕಡೆ ಭಾಗದಲ್ಲಿ ಹೆಣ್ಮಕ್ಳಲ್ಲಿ, ಅದು ಹೇಳಿದ್ರೆ ಇಂಥ ಪಾತ್ರನಮ್ಮ ನೀನು ಮಾಡಂದ್ರೆ ಅವರೇ ಮಾಡಿಬಿಡ್ತಾರೆ, ನಾವು ಹೇಳಬೇಕಾಗಿಲ್ಲ ಅವ್ರಿಗೆ. ನಾವು ಸಹ ಹೋಗೋದು ಮೂಮೆಂಟು ಬರೋದು ಇಂಥದ್ದಷ್ಟೇ ಹೇಳಬೇಕು ಬಿಟ್ರೆ, ಆ ಕಡೆಯಿಂದ ಬರಬೇಕು, ಈ ಕಡೆ ಬರಬೇಕು, ಇಲ್ಲಿ ಇದೇ ಇದಕ್ಕೆ ಬರಬೇಕು, ಈ ಎಂಗಲ್ನಂಗೆ ನಿಲ್ಬೇಕು, ಈ ಇದ್ರಾಗ ಈ ಡೈಲಾಗ್ ಹೇಳಬೇಕು, ಹಿಂಗೆಲ್ಲ ಕಾನ್ಸೆಪ್ಟ್ ಕೊಟ್ಟುಬಿಟ್ರೆ ಅದನ್ನು ಕರೆಕ್ಟಾಗಿ ಫಿಲಪ್ ಮಾಡ್ತಾರೆ, ಎಲ್ಲೂ ಬ್ಲ್ಯಾಂಕ್ ಮಾಡೋದಿಲ್ಲ ಅಂದ್ರೆ ಅವರೇ ರೆಡಿ ಆಗಿಬಿಡ್ತಾರೆ. ಇಂದಿನ ಯುವಕರಲ್ಲಿ ಇದರಲ್ಲಿ ಅಭಿರುಚಿ ಇದೆಯಾ ಈ ಕ್ಷೇತ್ರದಲ್ಲಿ ಇವಾಗಲೂ ಕೂಡ? ಈಗ ಕೊರೋನಾ ನಂತರದಲ್ಲಿ ತುಂಬ ಕಡಿಮೆ ಆಗಿಬಿಟ್ಟೈತೆ ಮಕ್ಕಳ ನಾಟಕ. ಈಗ ನಾವೇನಾದ್ರು ಈ ಇತ್ತೀಚೆಗೆ ಈ ಯೂತ್ ಫೆಸ್ಟಿವಲ್ ಬಂದಾಗ ಅವ್ರಿಗೆ ಅದು ಗ್ರೇಸ್ ಮಾರ್ಕ್ ಸಿಗ್ತದೆ ಅಂತ ಬರ್ತಾರೆ ಬಿಟ್ರೆ, ಬಾಕಿ ಟೈಮಿಗೆ ನಾನು ಒಂದು ನಾಟಕ ಮಾಡಿಸ್ಬೇಕಾದ್ರೆ ಶಿವಸ್ನಿಜಾರ ಟೀಮ್ನವ್ರದ್ದು ಒಂದು ನಾಟಕ ಬಂತು, ನನಗೆ ಒಂದು ತಿಂಗಳ ಟೈಮ್ ಇತ್ತು, 20 ದಿವಸ ನಾನು ಕಲಾವಿದರನ್ನು ಹುಡುಕಿದ್ದೇನೆ. ಆದರೂ ಕಡೆಗೆ 10 ದಿವಸದಾಗ ಎಲ್ಲೆಲ್ಲರನ್ನು ಹುಡ್ಕೊಂಡು ಬಂದು ನಾಟಕ ಮಾಡಿಸಿದೆ. ಬಟ್ ಈ ಕಲಾವಿದರು ಏನಂದರೆ ಬಾಕಿದಕ್ಕೆಲ್ಲಿ ಬರೋದು, ಇದಕ್ಕೆ ಯೂತ್ ಫೆಸ್ಟಿವಲ್ಲು ಇಂಥವಕ್ಕೆಲ್ಲ ಬಂದುಬಿಡ್ತಾರೆ, ಅಲ್ಲೊಂದು ಇದಿರ್ತೈತೆ ಅಂತ. ಬಾಕಿದಕ್ಕೆ ಕರೆದ್ರೆ ಬರ್ತೇನೆ ಸರ್, ಈಗ ಬರ್ತೀನಿ ಇಂಥ, ಬರೀ ರೀಲ್ಸ್ ಭಾಳ ಕಷ್ಟ ಆಗಿದೆ ಈಗಂತೂ, ಭಾಳ ಕಷ್ಟ ಆಗಿದೆ. ಜನರ ಪ್ರತಿಕ್ರಿಯೆ ಹೇಗಿದೆ ನೋಡುಗರದ್ದು? ನೋಡುಗರ ಪ್ರತಿಕ್ರಿಯೆ ಚೆನ್ನಾಗಿರುತ್ತೆ, ಯಾಕಂದರೆ ಅವರಿಗೆ ಈ ಎಲ್ಲ ಬರೋರು ಯಾರು 30-40 ಮೇಲಿದ್ದವ್ರು ನಾಟಕ, ಹಾಗಾಗಿ ಅವ್ರಿಗೆ ಅದು ಅಭಿರುಚಿ ಆಗಿ ಆಗ್ತೈತಿ. ಭಾಳ ದಿನ ಅಂತ ಒಳ್ಳೆ ನಾಟಕ ನೋಡಿದೆ. ಲಾಸ್ಟ್ ಟೈಮ್ ಒಂದು ಮುಖ್ಯಮಂತ್ರಿ ಚಂದ್ರು ನಾಟಕ ಮಾಡಿಸಿದ್ದೆ, ನನಗೆ ಕರೆಸಿ ಮಾಡಿದಾಗ ಇಡೀ ಸ್ಟೇಜ್ ತುಂಬ ಹೊರಗೆಲ್ಲ ಬಂದಿತ್ತು ಅದರಲ್ಲಿ. ಹೌದೌದು, ಇಲ್ಲೇ ಆಗಿತ್ತು, ಹೊರಗೆ ಬಂದಿತ್ತು. ಅಲ್ಲಿ ಯಂಗ್ಸ್ಟರ್ಸ್ಗಳು ಭಾಳ ಕಡಿಮೆ, ಎಲ್ಲ 30-40 ಆದವರು ಬಿಟ್ಟರೆ ಯಂಗ್ಸ್ಟರ್ಸ್ಗಳು ಕರೆದ್ರೂ ಬರಲಿಲ್ಲ. ಈಗ ನಾಟಕ ಎನ್ನುವಂತಹದ್ದು, ಅದರ ಒಂದು ಪ್ರದರ್ಶನ ಎನ್ನುವಂತಹದ್ದು ಜನರ ಮನೋರಂಜನೆಗೆ ಮಾತ್ರ ಸೀಮಿತವೋ ಅಥವಾ ಅದರಲ್ಲಿ ಏನಾದರೂ ಒಂದು ಸಂದೇಶ ಹೋಗ್ತದೆ? ಆ್ಯಕ್ಚುಲಿ ನಾವು ಮಾಡೋ ನಾಟಕಗಳು ಏನಾದ್ರೂ ಒಂದು ಸಮಾಜಕ್ಕೆ, ಒಂದು ಪರಿಸರದ ಬಗ್ಗೆನೋ ಅಥವಾ ಆರೋಗ್ಯದ ಸಮಸ್ಯೆ ಬಗ್ಗೆನೋ ಅಥವಾ ಸಾಂಸಾರಿಕ ಸಮಸ್ಯೆ ಬಗ್ಗೆ ಅದ್ರಾಗೊಂದು ಒಳ್ಳೆಯ ಒಂದು ಸಂದೇಶ ಕೊಡುವಂಥ ನಾಟಕನೇ ಮಾಡಿಸ್ತೇವೆ. ಬಟ್ ಅದನ್ನು ತಗೋತಾರವ್ರು, ಇದು ಕರೆಕ್ಟ್ ಇದೆ ನಾಟಕ. ಕೆಲವು ಉದಾಹರಣೆಯನ್ನು ಹೇಳ್ಬೋದು ಈ ಬಗ್ಗೆ, ಬೇರೆ ಬೇರೆ ಸಂದೇಶವನ್ನು ಹೊತ್ತು ಮಾಡಿರುವಂತಹ ಒಂದು ನಾಟಕಗಳು, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದಿರ್ಬೋದು, ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತಹದ್ದಿರ್ಬೋದು, ಕೆಲವು ಉದಾಹರಣೆ ಹೇಳ್ಬೋದು. ಈಗ ನಾವು ಇಲ್ಲಿ ಗಣೇಶ್ ನೇತ್ರಲ್ಲಿ ಅಂತಿದೆ, ಅವರು ಒಂದು ಕಣ್ಣಿನ ಪರೆ ಮತ್ತು ಕಣ್ಣಿನ ಬಗ್ಗೆ ಒಂದು ನಾಟಕ ಮಾಡ್ರೆ, ಅದು ಸರಳ 50 ಪ್ರದರ್ಶನ ಆಯ್ತು, ಅದು ಕತ್ತಲಿನಿಂದ ಬೆಳಕಿನಡೆಗೆ, ಕತ್ತಲಿನಿಂದ ಬೆಳಕಿನಡೆಗೆ, ಹಾಂ ಜ್ಯೋತಿರ್ಗಮ್ಮ, ಕತ್ತಲಿನಿಂದ ಬೆಳಕಿನಡೆಗೆ ಅರ್ಧ ಗಂಟೆ ನಾಟಕ. ಸಾಧಾರಣ ಒಂದು 50 ಪ್ರದರ್ಶನ ಮಾಡಿದ್ವಿ. ಇಲ್ಲಿಂದ ಜೋಗಕ್ಕೆ ಅಂತ ಹೋದವರು ಅಲ್ಲಿ ನಮ್ಮ ಇದೆಲ್ಲ ನೋಡಿ ನಾಟಕ ದೊರಕಿದ್ರು, ಒಂದು ನಾಟಕ ಮಾಡ್ರಿ ಅಂದರು, ಮಾಡಿದ್ವಿ. ಅದರಲ್ಲಿ NTC ಸ್ಟೂಡೆಂಟ್ಗಳನ್ನು ಹಾಕ್ಕೊಂಡಿದ್ದೆ, ನಮ್ಮ ಶ್ರೀಪಾದ್ ಭಟ್ರು ಅದಕ್ಕೆ ನಿರ್ದೇಶನ ಮಾಡಿದರು. ಬಟ್ ನಾನು ಆ ತಂಡ ತೊಗೊಂಡು 50 ಪ್ರದರ್ಶನ 2 ವರ್ಷ ನಡೀತದೆ. ಪ್ರತಿ ವರ್ಷ ಅವ್ರದ್ದು ಒಂದು ಡಿಸೆಂಬರ್ದಲ್ಲಿ ಕಣ್ಣಿನ ಒಂದು ಸಪ್ತಾಹ ನಡೀತು. 7 ದಿನ ಇಡೀ ನಮ್ಮ ಜಿಲ್ಲೆ, ಹೊರಗಿನ ಜಿಲ್ಲೆ ಎಲ್ಲ ಕಡೆಗೂ ಮಾಡಿದ್ದೇವೆ. ಅದು ಕಣ್ಣಿನ ಬಗ್ಗೆ ಪರೆ ಅಂದರೆ ಏನು, ಅದ್ರ ಬಗ್ಗೆ ಏನು, ಕೆಲವರೆಲ್ಲ ಔಷಧಿ ಹಾಕಿದ್ರೆ ಹೋಗ್ತೈತಿ, ಹೀಗೆಲ್ಲ ಇತ್ತು. ಅದನ್ನೆಲ್ಲ ಸಂಜಯಿಸಿ ಕರೆಕ್ಟ್, ಮತ್ತು ಅಲ್ಲಿ ಬಂದವರಿಗೆ ಅದನ್ನು ಏನು ಮಾಡಿದ್ವಿ ಅಂದರೆ ಅಲ್ಲಿ ಎಂಟ್ರಿ ಮಾಡ್ತಿದ್ವಿ ಯಾರಿಗೆ ಪರೆ ಬಂದಿದೆ ಅಂತ, ಅವ್ರನ್ನ ಇಲ್ಲಿ ಕರ್ಕೊಂಡು ಫ್ರೀಯಾಗಿ ಆಪರೇಷನ್ ಮಾಡಿದ್ವಿ. ಬನವಾಸಿ, ತಿಳುವಳ್ಳಿ, ಸಿದ್ದಾಪುರ, ಹೀಗೆ ಅಂದ್ರೆ ಅನೇಕ ಕಡೆಯಲ್ಲಿ, ಮಂಚೇಕೆರೆ, ಇಲ್ಲೆಲ್ಲ ಶೋ ಆಗಿದೆ. ಅದು ಅಂದ್ರೆ ನಾಟಕದ ಮೂಲಕವೂ ಕೂಡ ಇಂಥ ಒಂದು ಸಾಮಾಜಿಕ ಕಳಕಳಿಯ ಒಂದು ವಿಷಯವನ್ನು ಪ್ರಸ್ತುತಪಡಿಸಬಹುದು. ಅವಾಗ ಸಾಕ್ಷರತಾ ಆಂದೋಲನ ಟೈಮಿಗೆ ಸುಮಾರಷ್ಟು ನಾಟಕಗಳು ಸಾಕ್ಷರತೆ ಬಗ್ಗೆ ಮಾಡಿದ್ವಿ. ಶ್ರೀಪಾದ್ ಭಟ್ರಿದ್ರು, ನಾನಿದ್ದೆ, ನಮ್ಮ ಕಿರಣ್ ಭಟ್ರಿದ್ರು, KR ಪ್ರಕಾಶ್. ಕಡೆಗೆ ಈಗ ಸಿದ್ದಾಪುರದ ವಿಷಯ ಹೇಳಬೇಕಂದ್ರೆ, ಸಿದ್ದಾಪುರದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶ್ರೇಷ್ಠತೆ ತಂದವರು ಸಿದ್ದಾಪುರದ ಹುಲಿಮನಿ ಸೀತಾರಾಮ್ ಶಾಸ್ತ್ರಿಗಳು. ಅವರು ತುಂಬ ವರ್ಷಗಳ ಹಿಂದೆ ನಾಟಕ ತಂಡದಲ್ಲಿ ಕಲಿತು ಆ ಬೆನೇಕ ಕಂಪನಿಯಲ್ಲಿ ಹೋಗಿ ಆ ನಂತರದಲ್ಲಿ ಅವರೇನು ಮಾಡಿದ್ರಂದರೆ ಒಂದು ತಂಡ ಕಟ್ಕೊಂಡು ಜಯ ಕರ್ನಾಟಕ ಕಂಪನಿ ಕಟ್ಕೊಂಡು ಕಂಪನಿ ಶೈಲಿಯಲ್ಲಿ ನಾಟಕ ಕಂಪ್ನಿ ಥರ ಕಟ್ಕೊಂಡೋದ್ರು. ಟಿಪ್ಪು ಸುಲ್ತಾನ್ ಮಾಡಿದಾಗ ಅವರು ಬ್ರಿಟಿಷರ ವಿರುದ್ಧ ಆಗಿ ವಿರುದ್ಧ ಕಟ್ಕೊಂಡು ಬಿಡಲಿಲ್ಲ, ನಾಟಕ ಮಾಡಿದರು. ಕಡೆ ಸಂಸಾರಿಕ ನಾಟಕ ಮಾಡಿದರು, ಇದರ ಸಂಸಾರಕ್ಕೆ ಸಂಬಂಧಪಟ್ಟಂಥ ವರದಕ್ಷಿಣೆ, ಇದ್ರ ಬಗ್ಗೆ ಸಾಮಾಜಿಕ ನಾಟಕ ಮಾಡಿದರು, ಪೌರಾಣಿಕ ನಾಟಕ ಮಾಡಿದರು. ಅದರ ನಂತರ ಅವರು ನಾಟಕ ಮಾಡ್ತಾ ಮಾಡ್ತಾ ರಾಷ್ಟ್ರಪತಿಗಳಿಂದ ಬಂಗಾರದ ಪದಕನೂ ಕಳಿಸ್ಕೊಂಡ್ರು. ಈ ಹುಲಿಮನಿ ಸೀತಾರಾಮ್ ಶಾಸ್ತ್ರಿಗಳ ಪರಂಪರೆನ ಅವರ ಕುಟುಂಬದವರೇ ಗಣಪತಿ ಹುಲಿಮನಿ ಅಂತಿದ್ದಾರೆ. ಅವರೊಂದು ತಂಡ ಕಟ್ಕೊಂಡು ರಂಗಸಂಗ್ರಹ ಹಾಕೊಂಡು ರೆಪರ್ಟ್ರಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಗಣಪತಿ ಹಿತ್ಲಿಕಾಯಿಯನ್ನರು ಒಡ್ಡೋಲಗ ಕಟ್ಕೊಂಡು ಯಾವುದೊಂದು ತಂಡ ಕಟ್ಕೊಂಡು ಪ್ರತಿ ವರ್ಷ 2 ನಾಟಕ ಮಾಡ್ತಾರೆ, ಇಡೀ ರಾಜ್ಯದಾದ್ಯಂತ ತಿರುಗಾಡ್ತಾರೆ. ಈ ತಿರುಗಾಟದ ರೆಪರ್ಟ್ರಿ ಸಿರ್ಸಿಯವರೇ, ಸಿರ್ಸಿಯವರಲ್ಲ, ಸಿದ್ದಾಪುರದವ್ರು ಅಂದ್ ಸುತ್ತಮುತ್ತ ಅಂದ್ ಸಿರ್ಸಿಯಲ್ಲೇ ಲಿಂಕ್ ಅವರಿಗೆಲ್ಲ ಸಿರ್ಸಿಂದಾನೆ. ಮೇಕಪ್ಪಿಗೆ ನಾನೇ ಹೋಗ್ತೇನೆ ಕೆಲವೊಂದು ನಾಟಕಕ್ಕೆ. ವಾರ್ಷಿಕವಾಗಿ ಸಾಮಾನ್ಯ ಎಷ್ಟು ನಾಟಕ ಪ್ರದರ್ಶನ ಮಾಡ್ತಾರೆ ಅವರು? ಅವರು ಅಲ್ಲ, ಒಂದು 2 ನಾಟಕ ರೆಡಿ ಮಾಡ್ಕೊತಾರೆ, 2 ನಾಟಕ ಎಲ್ಲ ಕಡೆ, ಎಲ್ಲ ಕಡೆಗೂ ಪ್ರದರ್ಶನ ಮಾಡ್ತಾರೆ. ಒಂದು ಒಂದು ಕೆಲವರು ಒಂದು ನಾಟಕ ಕೇಳ್ತಾರೆ, ಇನ್ನೊಂದು ನಾಟಕ ಕೇಳ್ತಾರೆ, ಇಲ್ಲ 2 ನಾಟಕ ಕೇಳ್ತಾರೆ. ಅದು ಎಲ್ಲ ರಾಜ್ಯದಾದ್ಯಂತ ಪ್ರದರ್ಶನ ಮಾಡ್ತಾರೆ. ಆಮೇಲೆ ಈಗ ಆರ್ಥಿಕ ಸಂಪನ್ಮೂಲವನ್ನು ಹೇಗೆ ಕ್ರೋಢೀಕರಿಸ್ತೀರಿ ಅಂತ? ಅವರಿಗೆ ಆರ್ಥಿಕವಾಗಿ ಏನಂದ್ರೆ ರೆಪರ್ಟ್ರಿ ಆಗಿದ್ದರಿಂದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸ್ವಲ್ಪ ಹಣ ಬರುತ್ತೆ 2 ಟೀಮಿಗೆ ರೆಪರ್ಟ್ರಿ ಆಗಿದೆ, ಅದರಲ್ಲೇ ಇದು ಮಾಡ್ತಾರೆ. ಮತ್ತು ಈ ತಂಡಗಳಿಗೆ ಕೊಡ್ತಾರೆ. ಈಗ ನಮ್ಮ ಸಿರ್ಸಿಯಲ್ಲಿ ನಾಟಕ ಮಾಡ್ತೇವೆ ಅಂದ್ಕೊಳ್ಳೆ ಅವರು ಈಗ ಬಂದು ದೇಣಿಗೆ ಕೊಟ್ಟೆ ಹೋಗ್ತಾರೆ, ಯಾರೋ ಹಾಗೆ ನೋಡೋಗೋದಿಲ್ಲ, ಟಿಕೆಟ್ ಇಡೋದಿಲ್ಲ, ಫ್ರೀಯಾಗಿ ಇಟ್ಟಿರ್ತಾರೆ. ಬಟ್ ಅಲ್ಲಿ 5 ರೂಪಾಯಿನ 10 ರೂಪಾಯಿನ 50, 100, 1,000 ಕೊಟ್ಟೆ ಕೊಡ್ತಾರೆ. ಅದ್ರ ಬಗ್ಗೆ ಇದಿಲ್ಲ ಅವ್ರಿಗೆ, ಊಟ ತಿಂಡಿ ಚಾ ಎಲ್ಲ ವ್ಯವಸ್ಥೆ ಆಗಿರ್ತೈತಿ. ಈಗ ನಾನೇ ಈಗ ನಾಟಕ ಮಾಡ್ತಿದ್ದು ಬರ್ರಿ ಅಂದರೆ ಇಲ್ಲಿ ಬಂದು ಯಾರ್ಯಾರಿಗೂ ಹಿಡಿದು ಒಂದು ಊಟದ ವ್ಯವಸ್ಥೆ, ಅವ್ರಿಗೆ ತಿಂಡಿ ವ್ಯವಸ್ಥೆ, ಉಳಿಯೋ ವ್ಯವಸ್ಥೆ ಎಲ್ಲ ಮಾಡಿಬಿಡ್ತೇವೆ. ಮತ್ತೊಂದು ಏನಂದರೆ ನಮ್ಮ ಜಿಲ್ಲೆ ಕೊಡುಗೆ ಅಂದರೆ ಗಿರೀಶ್ ಕಾರ್ನಾಡರು ಸಿರ್ಸಿಯಲ್ಲೇ ಓದಿದ್ದು, ಅವರು ಕಾರ್ನಾಡ ಡಾಕ್ಟರ್ ಮಗ, ಅವರು ಡಾಕ್ಟರ್ ಟ್ರಾನ್ಸ್ಫರ್ ಆಗಿ ಮಹಾರಾಷ್ಟ್ರದಿಂದ ಇಲ್ಲಿ ಸಿರ್ಸಿಗೆ ಬಂದರು. ಅವರು ಹೈಸ್ಕೂಲ್ ಕಲಿತಿದ್ದು ಸಿರ್ಸಿ ಮಾರಿಕಾಂಬ ಹೈಸ್ಕೂಲ್. ಹಾಂ, ಒಂದು. ಎರಡನೇದಾಗಿ ನಮಗೆ ಇಡೀ ಸಿರ್ಸಿಗೆ ಸುಬ್ಬಣ್ಣವ್ರು ಒಂದು ಮಾತು ಹೇಳ್ತಿದ್ರು, ಅವ್ರು ಚಿಕ್ಕವರಿರುವಾಗ ಮಾರಿಗುಡಿಗೆ ಮಧ್ಯಾಹ್ನ 3 ಗಂಟೆ ಹೋಗ್ತಿದ್ರು, ನವರಾತ್ರಿ ಟೈಮ್ನಲ್ಲಿ 3 ಗಂಟೆ, ರಾತ್ರಿ 2 ಗಂಟೆಗೆ ಮನೆಗೆ ಹೋಗ್ತಿದ್ರಂತೆ. ಆ ಒಂದು ಅವ್ರ ಪ್ರೇರಣೆಯಿಂದನೇ ನಾನು ಈ ನಿನಾಸಂ ತಂಡ ಕಟ್ಟಿದ್ದೇನೆ. ಮಸ್ಟ್ ಇಷ್ಟು ದೊಡ್ಡ ತಂಡ ಕಟ್ಟಲು ಸಿರ್ಸಿ ಮಾರಿಕಾಂಬೆ ಕಾರಣ ಅಂತ ಹೇಳ್ತಿದ್ರು. ಒಳ್ಳೆಯದು ಚಂದ್ರಶೇಖರ್ ಉಡುಪಿಯವರೇ, ಆ ರಂಗಭೂಮಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಶಿರ್ಸಿ ಪ್ರದೇಶದಲ್ಲಿ ಯಾವ ರೀತಿ ಸಕ್ರಿಯವಾಗಿದೆ, ಹಾಗೂ ಈ ರಂಗಭೂಮಿಯ ಚಟುವಟಿಕೆಯ ಮೂಲಕ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಕೂಡ ಯಾವ ರೀತಿ ಮಾಡಬಹುದು, ಆ ಜನರ ಒಂದು ಪ್ರತಿಕ್ರಿಯೆ ಪ್ರೋತ್ಸಾಹ ಯಾವ ರೀತಿ ಇದೆ, ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ನಮಗಾಗಿ ಇಲ್ಲಿಗೆ ಬಂದು ನಮ್ಮ ಅನಿಸಿಕೆಗಳನ್ನು ಕೇಳಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ, ನಮ್ಮ ಆಕಾಶವಾಣಿ ಕಾರವಾರ ಕೇಂದ್ರಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು. ಸಿರ್ಸಿಯಲ್ಲಿ ರಂಗಭೂಮಿ ಚಟುವಟಿಕೆಗಳು,

ಈ ತಾಳಿ ಬೆಳೆ ಬಗ್ಗೆ ನಾವು ನೋಡ್ಕೊತ ಬಂದಾಗ ಮಣ್ಣ ಭೂಮಿ ಕೆಡ್ತತ್ ಅಂತ ಹೇಳಿ ಎಲ್ಲಾ ರೈತರೊಳಗ ನಮಗ ಕೆಟ್ಟ ವಿಚಾರ ಇತ್ತು. ಆದ್ರೆ ಇಲ್ಲಿವರೆಗೆ ನಾವು 17 ವರ್ಷದಿಂದ ನೋಡಾಕತ್ತೀವಲ್ಲ, ಈ ಭೂಮಿ ವರ್ಷ ವರ್ಷ ವರ್ಷ ಫಲವತ್ತತೆ ಹೆಚ್ಚಾಕತಿ. ಅದು ಫಲವತ್ತತೆ ಹೆಚ್ಚಾದಂಗ ಗಿಡಗಳನ್ನು ನಮಗ್ ಚಲೋ ಇಳುವರಿ ಕೊಡಾಕತ್ತೇವ. ಇದನ್ನ ಎಲ್ಲಾ ರೈತರು ಬೆಳೆಯಕ ಅಡ್ಡಿ ಇಲ್ಲ. ಇದು ಭೂಮಿ ಕೆಡುದಂತೂ ಯಾವಾಗೂ ಕೆಡಂಗಿಲ್ಲ. ಇದಕ್ಕ ಇಲ್ಲಿ ಈಗ ನಾವು ಪ್ಲಾಟ್ನೊಳಗ ಅಡ್ಡಾಡ್ತೀವಲ್ಲ, ಬೆಡ್ ನೊಳಗ ಅಡ್ಡಾಡಿದಂಗ ಆಕತಿ. ಭೂಮಿ ಕೆಡತತ್ ಅನ್ನೋದು ತಪ್ಪ, ರೈತರು ಅದನ್ನ ತಪ್ಪ ಅಂತ ತಿಳ್ಕೊಂಡ ಇದನ್ನ ಬೆಳೆಯಕ ಅಡ್ಡಿ ಇಲ್ಲ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಬಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತದೆ. ಅಂತರ ಬೆಳೆ ಹಾಗೂ ಬೆಳೆ ಕಟಾ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42 ಸಹಾಯಧನವನ್ನು ನೀಡಲಾಗುತ್ತದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಈರಪ್ಪ ಅವರು NMEO OP ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಇದೀಗ ನಾಗಪ್ಪ, ಸಣ್ಣಕೂಸು, ಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಹಾಡುಗಳು. ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ. ಸಕ್ಕಮ ಮಕ್ಕಳು ಕಾಲಕ್ಕೆ ಗಗ್ಗಲ ನದಿ ಗಟ್ಟೆ ಪೋದರು, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ. ಅಕ್ಕಮ್ಮ ಮಕ್ಕಳ ಇರುವ ಕಾಲಕ್ಕೆ ಗಗ್ಗಲ ನದಿ ಗಟ್ಟೆ ಪೋದರು, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ. ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಎದ್ದುವಗಲ ಮುನಿಯಡಗಲ ತಟ್ಟಲಿ ಮುದ್ದು ಸುರ್ಪಂದಾರ ವಿಠಲ ಸನಸಿಗಾರ, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನೋ. ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಸಿಕ್ಕವ ನಿಲ್ಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನು ಅಮನ ಕೈಯಲ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು. ರಂಗಯ್ಯ ತಯಾರು ಇಲ್ಲದೆ ಕುಡಿದ, ರಂಗಯ್ಯ ತಯಾರು ಇಲ್ಲದೆ ಕುಡಿದ, ದಾರಿಯ ನದಿಗಟ್ಟೆ ಹೋಯಿತು ಎನ್ನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯ ತ ಹೋರಾಟಗಳ ಮಾಡಿದ, ಸಿಕ್ಕವ ನೇಲುವನು ಅಮನ ಕೈಯಲ ಸಿಕ್ಕದೆ ಓಡುವನೋ, ರಂಗಯ್ಯನು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ, ದಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು. ಸಣ್ಣು ಹುಳಂದೆ ಗಂಡ ದಂಡಿಗೆ ಗೋದೋಂದೆ ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣು ಗಂಡ ದಂಡಿಗೆ ಗೋದೋ, ದಂಡಿ ಹೋಗುವಾಗೆ ಏನಾನೆಟ್ಟೆವಾದೋ, ಗಂಡ ಏನಾನೆಟ್ಟೆವಾದೋ, ಏನಾನೆಟ್ಟೆವಾದೋ ಗಂಡ ಬಾಳೆ ನೆಟ್ಟೆವಾದೋ, ಬಾಳೆ ನಾರಿ ದಂಗೆ ನೆರೆದಳು ಎನ ಮಡೋದಿಯೋ, ಬಾಳೆ ನಾರಿ ನೆರೆದಳು ಎನ ಮಡದಿಯೋ, ಏಳು ಒಂದರ ಸೀನ ಮ್ಯಾಲೆ ಮನೆಗೆ ಏನಾದಾರ ಬಂದು, ಗಂಡ ಮನೆಗೆ ಏನಾದಾರ ಬಂದು, ಮನೆಗೆ ಏನಾದಾರ ಬಂದೆ ಬಗಿಲಾಲ ನಿಂತೆ ಕಣ್ಣು.